ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಮಾಡಿಕೊಡ್ಬೇಕು. ಈಗ ಪ್ರಾರಂಭದಲ್ಲಿ ಈ ರಸಗೊಬ್ಬರ ನಿಯಂತ್ರಣ ಆದೇಶ ಇದೆಯಲ್ಲ, ಇದರ ಅನ್ವಯ ಇರುವಂತ ರಸಗೊಬ್ಬರಗಳ ವಿಧಗಳ ಬಗ್ಗೆ ಒಂದ್ ಸ್ವಲ್ಪ ತಿಳಿಸ್ಕೊಡ್ತೀರಾ? ರಸಗೊಬ್ಬರ ನಿಯಂತ್ರಣ ಆದೇಶದ ಅನ್ವಯ ರಸಗೊಬ್ಬರಗಳನ್ನ ನೇರ ರಸಗೊಬ್ಬರಗಳು, ಸಂಯುಕ್ತ ರಸಗೊಬ್ಬರಗಳು ಮತ್ತು ಮಿಶ್ರಣ ರಸಗೊಬ್ಬರಗಳೆಂದು ವರ್ಗೀಕರಿಸಲಾಗಿದೆ. ಈ ರೀತಿಯಾಗಿ ಬೇರೆ ಬೇರೆ ಗೊಬ್ಬರಗಳು ಮಾರುಕಟ್ಟೆಯಲ್ಲಿ ಸಿಗುತ್ತೆ ನಮ್ಮ ರೈತ ಮಹಿಳೆಯರಿಗೆ. ಹೌದು. ಈಗ ಪ್ರಾರಂಭದಲ್ಲಿ ತಾವು ನೇರ ರಸಗೊಬ್ಬರಗಳು ಅಂತ ಹೇಳಿದ್ರಿ, ಇವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ ಯಾವ್ಯಾವು ಅಂತ? ನೇರ ರಸಗೊಬ್ಬರಗಳನ್ನು ನೇರ ಸಾರಜನಕ, ರಂಜಕ, ಪೊಟ್ಯಾಶ್, ಲಘು ಪೋಷಕಾಂಶ ಮತ್ತು ಗಂಧಕ ರಸಗೊಬ್ಬರಗಳೆಂದು ವರ್ಗೀಕರಿಸಬಹುದಾಗಿದೆ. ನೇರ ಸಾರಜನಕ ರಸಗೊಬ್ಬರಗಳಲ್ಲಿ ಸಾರಜನಕದ ಪೋಷಕಾಂಶ ಮಾತ್ರ ಇರುತ್ತದೆ. ಉದಾಹರಣೆಗೆ ಯೂರಿಯಾ, ಅಮೋನಿಯಂ ಸಲ್ಫೇಟ್, ಅಮೋನಿಯಂ ಕ್ಲೋರೈಡ್, ಸಿಎಎನ್ ಹೀಗೆ ಮುಂತಾದ ರಸಗೊಬ್ಬರಗಳಿವೆ. ಅದೇ ರೀತಿ ನೇರ ರಂಜಕ ರಸಗೊಬ್ಬರಗಳಲ್ಲಿ ರಂಜಕದ ಅಂಶ ಮಾತ್ರ ಇರ್ತದೆ. ಉದಾಹರಣೆಗೆ SSP, TSP, ಶಿಲಾರಂಜಕ ಮುಂತಾದವುಗಳಿದ್ವೆ. SSP ರಂಜಕದ ಜೊತೆಯಲ್ಲಿ ಇದರಲ್ಲಿ ಗಂಧಕದ ಅಂಶ ಕೂಡ ಇರ್ತದೆ. ಈಗ ನೇರ ಪೊಟ್ಯಾಶ್ ರಸಗೊಬ್ಬರಗಳಲ್ಲಿ ಪೊಟ್ಯಾಶ್ ಪೋಷಕಾಂಶ ಮಾತ್ರ ಇರ್ತದೆ. ಹಾಗೆ ನೇರ ಲಘು ಪೋಷಕಾಂಶ ರಸಗೊಬ್ಬರಗಳಲ್ಲಿ ಒಂದು ಲಘು ಪೋಷಕಾಂಶ ಮಾತ್ರ ಇರ್ತದೆ. ಉದಾಹರಣೆಗೆ ಜಿಂಕ್ ಸಲ್ಫೇಟ್, ಫೆರಸ್ ಸಲ್ಫೇಟ್, ಬೋರಾಕ್ಸ್, ಕಾಪರ್ ಸಲ್ಫೇಟ್ ಹೀಗೆ ಮುಂತಾದ ಬೇರೆ ಬೇರೆ ನೇರ ಗೊಬ್ಬರಗಳು. ಅಂದ್ರೆ ಮುಖ್ಯವಾಗಿ ಒಂದೇ ಪೋಷಕಾಂಶವನ್ನ ಬೆಳೆಗಳಿಗೆ ಒದಗಿಸುವಂತ ಗೊಬ್ಬರಗಳಿಗೆ ನೇರ ಹೇಳ್ಬಹುದು. ಹೌದು. ಇನ್ನ ಈ ಸಂಕೀರ್ಣ ಗೊಬ್ಬರಗಳು ಅಂತ ನಾವು ಕೇಳ್ತೀವಿ, ಕಾಂಪ್ಲೆಕ್ಸ್ ಗೊಬ್ಬರ ಅಂತ ನಮ್ಮ ರೈತರಲ್ಲಿ ಹೆಚ್ಚು ಜನಪ್ರಿಯವಾಗಿದ್ದಾವೆ, ಇವು ಯಾವ್ಯಾವು, ಅವುಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ಕಾಂಪ್ಲೆಕ್ಸ್ ರಸಗೊಬ್ಬರಗಳು ತಯಾರಿಸಲು ಬೇಕಾದಂತ ಪದಾರ್ಥಗಳನ್ನ ರಾಸಾಯನಿಕವಾಗಿ ಸಂಯೋಜನೆ ಮಾಡಿ ರಸಗೊಬ್ಬರಗಳನ್ನ ತಯಾರಿಸಲಾಗುತ್ತದೆ. ಈ ರಸಗೊಬ್ಬರಗಳು ಹರಳು ರೂಪದಲ್ಲಿ ಇದ್ದು ಇದರಲ್ಲಿ ಒಂದು ಹರಳಲ್ಲಿ ಸಮ ಪ್ರಮಾಣದ ಪೋಷಕಾಂಶಗಳು ಇರುತ್ತದೆ. ರಸಗೊಬ್ಬರದಲ್ಲಿ ಸಾರಜನಕ ಮತ್ತು ರಂಜಕ, ಸಾರಜನಕ ರಂಜಕ ಪೊಟ್ಯಾಶ್, ಸಾರಜನಕ ರಂಜಕ ಪೊಟ್ಯಾಶ್ನೊಂದಿಗೆ ಮತ್ತೆ ಲಘು ಪೋಷಕಾಂಶ ಕೂಡ ಈ ಕಾಂಪ್ಲೆಕ್ಸ್ಗಳಲ್ಲಿ ಸೇರಿರ್ಬೋದು. ಇದರಲ್ಲಿ ಸಾರಜನಕ ಮತ್ತು ರಂಜಕ ಕಾಂಪ್ಲೆಕ್ಸ್ ಗೊಬ್ಬರಗಳು ಸಾರಜನಕ ಮತ್ತು ರಂಜಕ ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸ್ತವೆ. ಉದಾಹರಣೆಗೆ DAP 16:20:13, 20:20:13, 28:28 ಹೀಗೆ ವಿವಿಧವಾದಂತಹ ಗೊಬ್ಬರಗಳಿವೆ. ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ರಸಗೊಬ್ಬರಗಳು ಸಾರಜನಕ ರಂಜಕ ಮತ್ತು ಪೊಟ್ಯಾಶ್ ಪೋಷಕಾಂಶಗಳನ್ನ ಬೆಳೆಗಳಿಗೆ ಒದಗಿಸ್ತವೆ. ಇದರಲ್ಲಿ 10:26:26, 17:17, 19:19:19, 15:15:15 ಹೀಗೆ ವಿವಿಧ ರಸಗೊಬ್ಬರಗಳಿವೆ. ಮತ್ತೆ ಇದರಲ್ಲಿ ಇನ್ನು 100% ಸಂಪೂರ್ಣವಾಗಿ ನೀರಿನಲ್ಲಿ ಕರಗುವಂತಹ ರಸಗೊಬ್ಬರಗಳು ಕೂಡ ಇವೆ. ಈ ರಸಗೊಬ್ಬರಗಳನ್ನ ಮುಖ್ಯವಾಗಿ ಹನಿ ನೀರಾವರಿಯಲ್ಲಿ ಬಳಸ್ತಾರೆ. ಹನಿ ನೀರಾವರಿ ಮುಖಾಂತರ ನೀಡಲು ತುಂಬಾ ಸೂಕ್ತವಾಗಿರ್ತದೆ. ಇದರಲ್ಲಿ 19:19:19, 20:20, ಕ್ಯಾಲ್ಸಿಯಂ ನೈಟ್ರೇಟ್ ಹೀಗೆ ವಿಧವಾದ ಗೊಬ್ಬರಗಳಿದೆ. ಮತ್ತೆ ಸಾರಜನಕ, ರಂಜಕ ಮತ್ತು ಪೊಟ್ಯಾಶ್ನೊಂದಿಗೆ ಲಘು ಪೋಷಕಾಂಶಗಳು ಕೂಡ ಸೇರಿಸಿ ಕಾಂಪ್ಲೆಕ್ಸ್ ಗೊಬ್ಬರಗಳನ್ನು ತಯಾರು ಮಾಡ್ತಾರೆ. ಇವುಗಳನ್ನ ಫೋರ್ಟಿಫೈಡ್ ಫರ್ಟಿಲೈಸರ್ಸ್ ಅಂತ ಹೇಳ್ಬಿಟ್ಟು ಕರಿತೀವಿ. ಸಂವರ್ಧನೆ ಮಾಡದಂಗೆ ಇದರಲ್ಲಿ ಮುಖ್ಯ ಪೋಷಕಾಂಶಗಳ ಜೊತೆಗೆ ಲಘು ಪೋಷಕಾಂಶನು ಬೆಳೆಗಳಿಗೆ ದೊರಕುತ್ತೆ. ಇದರಲ್ಲಿ ಉದಾಹರಣೆಗೆ ಹೇಳ್ಬೇಕಂದ್ರೆ 10:26:26 ಅದರ ಜೊತೆಗೆ 0.3 ಬೋರಾನ್ ಅನ್ನ ಸೇರಿಸಿರ್ತಾರೆ. ಮತ್ತೆ 12:32:16 ಇದರಲ್ಲಿ 0.5 ಸತ್ತು ಅಂದ್ರೆ ಜಿಂಕ್ ಅಂಶವನ್ನ ಸೇರಿಸಿರ್ತಾರೆ. ಇದನ್ನ ಬಳಸೋದ್ರಿಂದ ಸ್ವಲ್ಪ ಮಟ್ಟಿಗೆ ಲಘು ಪೋಷಕಾಂಶಗಳನ್ನು ಬೆಳೆಗಳಿಗೆ ಒದಗಿಸ್ತಂಗೆ. ಇನ್ನ ಮಿಶ್ರಣ ರಸಗೊಬ್ಬರಗಳು ಅಂತ ಕೂಡ ನಾವು ಕೇಳ್ತಾ ಇರ್ತೀವಿ, ಇವು ಯಾವ್ಯಾವು, ಇವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ಮಿಶ್ರಣ ರಸಗೊಬ್ಬರಗಳನ್ನು ನೇರ ಅಥವಾ ಕಾಂಪ್ಲೆಕ್ಸ್ ರಸಗೊಬ್ಬರಗಳನ್ನು ಅಗತ್ಯ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ನಿಗದಿತ ಗ್ರೇಡ್ನ ಮಿಶ್ರಣ ಅಥವಾ ಹರಳು ರೂಪದ ರಸಗೊಬ್ಬರಗಳನ್ನಾಗಿ ತಯಾರಿಸ್ತಾರೆ. ಮಿಶ್ರಣ ರಸಗೊಬ್ಬರಗಳನ್ನು ಹರಳು ಮತ್ತು ಭೌತಿಕ ಮಿಶ್ರಣಗಳೆಂದು ವರ್ಗೀಕರಿಸಬಹುದಾಗಿರುತ್ತೆ. ಇದರ ಜೊತೆಗೆ ವಿಶೇಷ ಮಿಶ್ರಣಗಳು ಸಹ ದೊರೆಯುತ್ತವೆ. ಈಗ ವಿಶೇಷ ಮಿಶ್ರಣಗಳ ಬಗ್ಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ವಿಶೇಷ ಮಿಶ್ರಣಗಳು ಅಂತ ಹೇಳಿದ್ರೆ ರೈತರು ಕೋರಿದ ಮಿಶ್ರಣವನ್ನು ನಿರ್ದಿಷ್ಟ ಸಮಯದಲ್ಲಿ ಕೋರಿದ ಪ್ರಮಾಣವನ್ನು ಮಾತ್ರ ತಯಾರು ಮಾಡಿ ಅದೇ ರೈತರಿಗೆ ಕೃಷಿ ಉಪಯೋಗಕ್ಕಾಗಿ ಒದಗಿಸೋದನ್ನ ವಿಶೇಷ ಮಿಶ್ರಣ ಎಂದು ಕರೀತೇವೆ. ಈ ವಿಶೇಷ ಮಿಶ್ರಣವನ್ನು ಮಾರಾಟ ಮಳಿಗೆಯಲ್ಲಿಟ್ಬಿಟ್ಟು ಮಾರಾಟ ಮಾಡೋದಕ್ಕೆ ಬರೋದಿಲ್ಲ, ನೇರವಾಗಿ ತಯಾರಕರಿಂದ ನಮ್ಮ ರೈತರಿಗೆ ತಲುಪಬೇಕು. ಇದು ಇದಕ್ಕೆ ವಿಶೇಷ ಮಿಶ್ರಣ ಅಂತ ತಯಾರಕರನ್ನು ಸಂಪರ್ಕಿಸಿ ರೈತ ಬಂಧುವರು ಅದನ್ನ ತಯಾರಿಸಿ ಬಳಸ್ಕೋಬೇಕು. ಅಂದ್ರೆ ವೈಯಕ್ತಿಕ ರೈತರ ಒಂದು ಬೇಡಿಕೆ ಮೇಲೆ ತಯಾರಕರು ಮಾಡಿಕೊಡ್ಬೇಕು. ಮುಖ್ಯವಾಗಿ ಯಾವ್ಯಾವ ಮಿಶ್ರಣ ರಸಗೊಬ್ಬರಗಳನ್ನು ರಾಜ್ಯ ಸರ್ಕಾರ ಅಧಿಸೂಚನೆ ಮಾಡಿದೆ ಅಂತೀರಿ? ನಮ್ಮ ರಾಜ್ಯ ಸರ್ಕಾರವು ಮುಖ್ಯವಾಗಿ 4 ಮಿಶ್ರಣ ರಸಗೊಬ್ಬರಗಳನ್ನು ಅಧಿಸೂಚನೆ ಮಾಡಿದೆ. 17, 17, 17, 10, 20, 10, 15, 5, 5, 20, 20, 0. ಹೀಗೆ 4 ಮಿಶ್ರಣ ರಸಗೊಬ್ಬರಗಳನ್ನು ಅಧಿಸೂಚನೆ ಮಾಡಿದೆ. ಮತ್ತೆ ಇದಲ್ಲದೆ ಮಣ್ಣಿನ ವಿಧ ಮತ್ತೆ ಮಣ್ಣಿನ ರಸಸಾರದ ಆಧಾರದ ಮೇಲೆ 5 ಲಘು ಪೋಷಕಾಂಶ ಮಿಶ್ರಣಗಳನ್ನು ಕೂಡ ಅಧಿಸೂಚನೆ ಮಾಡಿದೆ. ಅಂದ್ರೆ ಈ ಲಘು ಪೋಷಕಾಂಶಗಳ ಮಿಶ್ರಣಗಳು ಯಾವ್ಯಾವು, ಅವುಗಳ ಬಗ್ಗೆ ಸ್ವಲ್ಪ ಮಾಹಿತಿ ಮಾಡಿಕೊಡ್ತೀರಾ? ರಾಜ್ಯ ಸರ್ಕಾರದಲ್ಲಿ ನಮ್ಮ ಲಘು ಪೋಷಕಾಂಶಗಳ ಮಿಶ್ರಣವನ್ನು ಮಣ್ಣಿನ ವಿಧ ಮತ್ತು ರಸಸಾರದ ಆಧಾರದ ಮೇಲೆಗೆ ಬೆಳೆಗಳಿಗೆ ಸಿಂಪರಣೆ ಮಾಡೋದಕ್ಕೆ 3 ಶ್ರೇಣಿಗಳನ್ನು ಅಧಿಸೂಚನೆ ಮಾಡಿದೆ. ಅವುಗಳಲ್ಲಿ ಸತು, ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಬೋರಾನ್, ಇವುಗಳು 3, 2, 1.5 ಶೇಕಡ ಇಷ್ಟು ಪ್ರಮಾಣದಲ್ಲಿ ಲಭ್ಯವಾಗುತ್ತವೆ. ಅದು ಒಂದು. ಇದನ್ನ ಕ್ಷಾರಯುಕ್ತ ಕಪ್ಪು ಮಣ್ಣಿಗೆ ಬಳಸೋದು ಸೂಕ್ತವಾಗಿರ್ತದೆ. ಮತ್ತೆ ಎರಡನೇದಾಗಿ 3, 5, 2.5 ಶೇಕಡ ಸತು, ಕಬ್ಬಿಣ, ಮ್ಯಾಂಗನೀಸ್ ಮತ್ತು ಬೋರಾನ್, ಇದು ಹುಳಿಯುಕ್ತ ಕೆಂಪು ಮತ್ತು ಜಂಬಿಟ್ಟಿಗೆ ಮಣ್ಣಿಗೆ ಸೂಕ್ತವಾಗಿರ್ತದೆ. ಮತ್ತೆ ಸತು ಮತ್ತು ಬೋರಾನ್ ಹೊಂದಿರುವಂತ ಒಂದು ಶ್ರೇಣಿ ಇದೆ, ಅದು ಸತುವಿನ ಅಂಶ ಶೇಕಡ 3, ಬೋರಾನ್ ಅಂಶ 0.5. ಇದನ್ನ ಹುಳಿಯುಕ್ತ ಗುಡ್ಡಗಾಡು ಕರಾವಳಿ ಪ್ರದೇಶಗಳಿಗೆ ಸಿಂಪರಣೆ ಮಾಡೋದು ಸೂಕ್ತವಾಗಿರ್ತದೆ. ಮತ್ತೆ ಇದು 3 ಸಿಂಪರಣೆಗಾಗಿ ಬಳಸುವಂತಹ ಮಿಶ್ರಣಗಳು. ಮತ್ತೆ ಮಣ್ಣಿನ ಜೊತೆ ಬೆರೆಸೋದಕ್ಕೂ 2 ಶ್ರೇಣಿಯ ಅಧಿಸೂಚನೆ ಆಗಿರ್ತದೆ. ಅದರಲ್ಲಿ ಕ್ಷಾರಯುಕ್ತ ಕಪ್ಪು ಮಣ್ಣಿಗೆ 10, 5, 2.3 ಶೇಕಡ ಈ ಮಿಶ್ರಣವನ್ನು, ಮತ್ತೆ ಶೇಕಡ 10 ಮತ್ತು 0.5 ಸತು ಮತ್ತು ಬೋರಾನ್ ಲಘು ಪೋಷಕಾಂಶ ಮಿಶ್ರಣವನ್ನು ಹುಳಿಯುಕ್ತ ಕೆಂಪು ಜಂಬಿಟ್ಟಿಗೆ ಮಣ್ಣು ಮತ್ತು ಗುಡ್ಡಗಾಡು ಕರಾವಳಿ ಪ್ರದೇಶಗಳ ಮಣ್ಣಿಗೆ ಬೆರೆಸಲು ಸೂಕ್ತವಾದಂತಹ ಮತ್ತೊಂದು ಗ್ರೇಡ್ ಅನ್ನ ರಾಜ್ಯ ಸರ್ಕಾರವು ಅಧಿಸೂಚನೆ ಮಾಡಿರ್ತದೆ. ಅಂದ್ರೆ ಸಿಂಪರಣೆ ಮಾಡೋದಕ್ಕೂ ಮತ್ತು ಮಣ್ಣಿಗೆ ಬೆರೆಸೋದಕ್ಕೂ 2 ರಾಜ್ಯ ಸರ್ಕಾರ ಅಧಿಸೂಚನೆ ಮಿಶ್ರಣಗಳನ್ನ ಅಧಿಸೂಚಿಸಿದೆ. ಇನ್ನು ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಸಾಕಷ್ಟು ಪ್ರಮಾಣದಲ್ಲಿ ರಸಗೊಬ್ಬರಗಳನ್ನು ಖರೀದಿ ಮಾಡ್ತಾರೆ. ಇವತ್ತು ರಸಗೊಬ್ಬರಗಳ ಬೆಲೆ ಕೂಡ ಬಹಳ ಹೆಚ್ಚಾಗಿದೆ. ಹೀಗಿರುವಾಗ ನಮ್ಮ ರೈತ ಬಾಂಧವರು ರಸಗೊಬ್ಬರಗಳನ್ನು ಖರೀದಿಸುವಾಗ ವಿಶೇಷ ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ. ಇದರಲ್ಲಿ ಮುಖ್ಯವಾಗಿ ಯಾವ ಅಂಶಗಳ ಕಡೆಗೆ ಅವರು ಒತ್ತನ್ನು ಕೊಡಬೇಕಾಗತ್ತೆ ಅಂತೀರಿ? ಹೌದು, ಈಗಿನ ದಿನಗಳಲ್ಲಿ ರಸಗೊಬ್ಬರಗಳ ಬೆಲೆಯೂ ಅತಿ ಹೆಚ್ಚಳವಾಗಿದೆ. ಹಾಗಾಗಿ ನಮ್ಮ ರೈತರು ರಸಗೊಬ್ಬರಗಳನ್ನು ಕೊಂಡುಕೊಳ್ಳುವಾಗ ತುಂಬಾ ಮುನ್ನೆಚ್ಚರಿಕೆಯನ್ನು ತಗೊಳ್ಬೇಕಾಗುತ್ತದೆ. ಮೊದಲಿಗೆ ರೈತರು ರಸಗೊಬ್ಬರಗಳನ್ನು ಯಾವಾಗಲೂ ಅಧಿಕೃತ ಮಾರಾಟಗಾರರಿಂದಲೇ ಖರೀದಿಸಬೇಕು, ಅಂದ್ರೆ ಲೈಸೆನ್ಸ್ ಅನ್ನು ಪಡೆದ ಮಾರಾಟಗಾರರಿಂದ ಮಾತ್ರ ಖರೀದಿಸಬೇಕು. ಲೈಸೆನ್ಸ್ ಇಲ್ಲದೆ ಗೊಬ್ಬರದ ಮಾರಾಟವನ್ನು ಮಾಡ್ತಾ ಇರೋರ ಬಗ್ಗೆ ಏನಾದರೂ ಅವ್ರ ಗಮನಕ್ಕೆ ಬಂದ್ರೆ ನಮ್ಮ ಕೃಷಿ ಇಲಾಖೆಗೆ ದೂರನ್ನು ನೀಡಬೇಕು. ಅಂದ್ರೆ ಲೈಸೆನ್ಸ್ ಅನ್ನ ಅವರು ಪ್ರದರ್ಶಿಸಬೇಕು. ಹೌದು, ಅದರ ಬೆಲೆಗಳನ್ನ ಹೊರಗಡೆ ಪ್ರದರ್ಶಿಸಲ್ಲ, ಅದೇ ತರ ಅವರ ಲೈಸೆನ್ಸ್ ಅನ್ನೆಲ್ಲ ಪ್ರದರ್ಶಿಸ್ತಾರೆ. ಮತ್ತೆ ರಸಗೊಬ್ಬರ ಕೊಳ್ಳುವಾಗ ರಸಗೊಬ್ಬರದ ಚೀಲವನ್ನು ಕೂಡ ಪರೀಕ್ಷೆ ಮಾಡ್ಕೊಳ್ಬೇಕಾಗ್ತದೆ. ರಸಗೊಬ್ಬರ ಕೊಂಡಿದ್ದಕ್ಕೆ ಅವರು ಅಧಿಕೃತವಾದ ಬಿಲ್ ಅನ್ನು ಪಡೆದಿರಬೇಕಾಗುತ್ತದೆ. ರಸಗೊಬ್ಬರ ಚೀಲದ ಬಗ್ಗೆ ಗಮನಿಸಬೇಕಾದ ಅಂಶಗಳಂದ್ರೆ, ರಸಗೊಬ್ಬರದ ಚೀಲದ ಬಾಯಿನ ಯಂತ್ರದಿಂದ ಹೊಲ್ದಿರ್ಬೇಕಾಗ್ತದೆ, ಅಥವಾ ಕೈಯಿಂದ ಹೊಲ್ದಿದ್ರೆ ಅದಕ್ಕೆ ಲೆಡ್ ಸೀಲ್ ಅನ್ನ ಹಾಕಿರ್ಬೇಕಾಗ್ತದೆ. ಹೌದು, ಸೀಸದ ಒಂದು ಮೊಹರನ್ನ ಹಾಕಿರ್ಬೇಕಾಗ್ತದೆ. ರಸಗೊಬ್ಬರದ ಚೀಲ ಸರಿಯಾಗಿ ತೂಕ ಇರಬೇಕು. 50 kg ಬ್ಯಾಗ್ ಅಂತ ಹೇಳಿದ್ರೆ 50 kg ಅದ್ರಲ್ಲಿ ಇರಬೇಕು. ಅಥವಾ ರೈತರಿಗೆ ಅಥವಾ ರೈತರ ಮಹಿಳೆಯರಿಗೆ ಏನಾದ್ರು ಅನುಮಾನ ಬಂದಲ್ಲಿ ಅವರು ತೂಕ ಮಾಡಿಸಿ ಚೀಲವನ್ನು ತೆಗೆದುಕೊಂಡು ಹೋಗ್ಬೋದಾಗಿರ್ತದೆ. ರಸಗೊಬ್ಬರದ ಚೀಲದ ಮೇಲೆ ನಮೂದಿಸಿರುವ ಗರಿಷ್ಠ ಬೆಲೆಗಿಂತ ಹೆಚ್ಚಿನ ಬೆಲೆ ನೀಡಬಾರದು. ಯಾವುದೇ ಕಾರಣಕ್ಕೂ ವಾಹನಗಳಲ್ಲಿ, ಸಣ್ಣ ಪುಟ್ಟ ಗಾಡಿಗಳಲ್ಲಿ ತಗೊಂಡು ಬಂದು ಗ್ರಾಮ ಮಟ್ಟಕ್ಕೆ ಬಂದು ಮಾರಾಟ ಮಾಡ್ತಿರ್ತಾರಲ್ಲ, ಅಂತವ್ರ ಹತ್ರ ಗೊಬ್ಬರಗಳನ್ನ ಕೊಂಡ್ಕೊಳ್ಬಾರದು. ಅಂದ್ರೆ ರಸಗೊಬ್ಬರದ ಅಂಗಡಿಯವರು ತೂಕದ ಯಂತ್ರಗಳನ್ನು ಕೂಡ ಇಟ್ಕೋಬೇಕು. ಹೌದು, ತೂಕವನ್ನ ರೈತರು ಖಚಿತ ಮಾಡುವಂತ ಒಂದು ಹಕ್ಕು ಕೂಡ ಇದೆ. ಹೌದು, ಗ್ರಾಹಕರಿಗೆ ಎಲ್ಲಾ ರೀತಿಯ ಹಕ್ಕುಗಳು ಇರುತ್ತದೆ. ಇನ್ನ ಮುಖ್ಯವಾಗಿ ನಮ್ಮ ರೈತ ಬಾಂಧವರು ಈ ರಸಗೊಬ್ಬರವನ್ನ ಖರೀದಿಸುವಾಗ ಚೀಲ ಅಥವಾ ಪ್ಯಾಕೆಟ್ ಮೇಲೆ ಯಾವ ಅಂಶಗಳನ್ನು ಗಮನಿಸಬೇಕಾಗುತ್ತೆ? ರಸಗೊಬ್ಬರ ಚೀಲದ ಮೇಲೆ ಕೆಲವಾರು ಅಂಶಗಳು ಮುದ್ರಿತವಾಗಿರ್ಬೇಕಾಗ್ತದೆ. ಅವುಗಳೆಂದ್ರೆ, ಮೊದಲನೇದಾಗಿ ರಸಗೊಬ್ಬರ ಅಂತ ಹೇಳಿ ನಮೂದಿಸಿರ್ಬೇಕು ಸ್ಪಷ್ಟವಾಗಿ. ರಸಗೊಬ್ಬರ ತಯಾರಕರ ಹೆಸರು ಮತ್ತು ವಿಳಾಸ ಇರಬೇಕು. ರಸಗೊಬ್ಬರದ ಬ್ರಾಂಡ್ ಹೆಸರು ಇರಬೇಕು. ರಸಗೊಬ್ಬರದ ಹೆಸರು ಇರಬೇಕು. ರಸಗೊಬ್ಬರದಲ್ಲಿರುವ ಕನಿಷ್ಠ ಶೇಕಡ ಪೋಷಕಾಂಶಗಳು ಎಷ್ಟು ಅನ್ನೋ ಅವುಗಳ ವಿವರ ಇರಬೇಕು. ಗರಿಷ್ಠ ಮಾರಾಟ ಬೆಲೆ ಅಂದ್ರೆ ತೆರಿಗೆಯನ್ನು ಸೇರಿಸಿ ನಮೂದಿಸಿರ್ಬೇಕು, ಗರಿಷ್ಠ ಮತ್ತು ನಿವ್ವಳ ತೂಕವನ್ನು ಕೂಡ ನಮೂದಿಸಿರ್ಬೇಕು. ಕೆಲವು ರಸಗೊಬ್ಬರಗಳ ಮಿಶ್ರಣಗಳು ಅಂತ ಹೇಳಿದ್ವಿ, ಎಸ್ ಎಸ್ ಪಿ, ಮತ್ತೆ ಅವುಗಳ ಚೀಲ ಅಥವಾ ಡಬ್ಬ ಪ್ಯಾಕಿಂಗ್ ಮೇಲೆ ಬ್ಯಾಚ್ ಸಂಖ್ಯೆ ಮತ್ತು ರಿಜಿಸ್ಟ್ರೇಷನ್ ಸಂಖ್ಯೆಯನ್ನು ಕೂಡ ನಮೂದಿಸಿರೋದನ್ನ ಗಮನಿಸಬೇಕಾಗತ್ತೆ. ರಸಗೊಬ್ಬರವನ್ನು ಕೊಂಡಿದ್ದಕ್ಕೆ ಅತಿ ಮುಖ್ಯವಾಗಿ ಬಿಲ್ಲನ್ನ ಪಡೆದುಕೊಳ್ಬೇಕು. ನಮೂನೆ ಎಂ ಅಂತ ಏನ್ ಹೇಳ್ತೀವಿ ನಮ್ಮ ರಸಗೊಬ್ಬರ ನಿಯಂತ್ರಣ ಆದೇಶದ ಪ್ರಕಾರ, ಅದನ್ನ ಮುಖ್ಯವಾಗಿ ಕೊಂಡ್ಕೊಳ್ಬೇಕು. ಬಿಲ್ಲಿನಲ್ಲಿ ರೈತರ ಸಹಿನೂ ಇರಬೇಕು, ಮಾರಾಟಗಾರರ ಸಹಿನೂ ಇರಬೇಕು. ಅಂದ್ರೆ ಈ ನಮೂನೆ ಎಂ ಎನ್ನುವಂತ ರಸೀದಿಯ ಮಾದರಿಯನ್ನ ಇಲಾಖೆ ಕೊಡುತ್ತೆ ಅವರಿಗೆ. ಹೌದು, ಮಾರಾಟಗಾರ ಅವರು ಲೈಸೆನ್ಸ್ ತಗೊಳ್ಳೋ ಸಮಯದಲ್ಲಿ ನಮೂನೆ ಎಂ ಮಾದರಿಯನ್ನು ನಾವು ಅವ್ರಿಗೆ ಕೊಟ್ಟಿರ್ತೀವಿ, ಅದೇ ರೀತಿಯಲ್ಲಿ ಅವರು ಬಿಲ್ ತಯಾರು ಮಾಡಿ ಇಟ್ಕೊಂಡಿರ್ಬೇಕು. ಅದನ್ನ ರೈತರಿಗೆ ರಸಗೊಬ್ಬರ ಕೊಂಡ್ಕೊಂಡಾಗ ಕೊಡ್ಬೇಕಾಗತ್ತೆ. ಆ ರಸೀದಿಲಿ ಮುಖ್ಯವಾಗಿ ಮಾರಾಟಗಾರರ ಲೈಸೆನ್ಸ್ ಇರುತ್ತೆ, ಯಾವ ದಿನಾಂಕದಿಂದ ಈ ಮಾರಾಟಗಾರರ ಲೈಸೆನ್ಸ್ ಚಾಲ್ತಿಯಾಗಿದೆ ಅನ್ನೋದಿರುತ್ತೆ, ಅವರ ವಿಳಾಸ ಇರಬೇಕು, ರಸಗೊಬ್ಬರದ ಹೆಸರು, ಮತ್ತೆ ಬಿಲ್ ಪೋರ್ಷನ್ ಅಲ್ಲಿ ಕೆಳಗಡೆ ರಸಗೊಬ್ಬರದ ಹೆಸರು, ಬ್ರ್ಯಾಂಡ್ ಸಂಖ್ಯೆ ಅಥವಾ ಎಷ್ಟು ಚೀಲಗಳು ಕೊಂಡ್ಕೊಂಡಿದ್ದಾರೆ, ಅದ್ರ ಬೆಲೆ ಎಷ್ಟು ಒಟ್ಟು, ಎಲ್ಲವುದನ್ನು ನಮೂದಿಸಿ ಮಾರಾಟಗಾರರು ಸಹಿ ಮಾಡಿ ರೈತರನ್ನು ಸಹಿ ಮಾಡಬೇಕಾಗತ್ತೆ. ಆ ಬಿಲ್ಲಲ್ಲಿ ಇಷ್ಟು ಅಂಶಗಳು ಇರಬೇಕಾಗ್ತದೆ. ಈಗ ಮುಖ್ಯವಾಗಿ ಬ್ಯಾಚ್ ಸಂಖ್ಯೆ ಅಂತ ತಾವು ಹೇಳಿದ್ರಿ, ಎಲ್ಲಾ ರಸಗೊಬ್ಬರದ ಚೀಲದ ಮೇಲೆ ಇದನ್ನು ನಮೂದಿಸಬೇಕಾಗತ್ತೆಯೇ? ಇಲ್ಲ ಇಲ್ಲ, ಎಲ್ಲಾ ರಸಗೊಬ್ಬರದ ಚೀಲಗಳ ಮೇಲೂ ನಮೂದಿಸಿರೋದಿಲ್ಲ. ಸಿಂಗಲ್ ಸೂಪರ್ ಫಾಸ್ಫೇಟ್, ನೇರ ಲಘು ಪೋಷಕಾಂಶಗಳು ಮತ್ತೆ ಅವುಗಳ ಮಿಶ್ರಣಗಳು, ಸಾರಜನಕ ರಂಜಕದ ಮಿಶ್ರಣ ಆಗಿರ್ಬೋದು ಅಥವಾ ಸಾರಜನಕ ರಂಜಕ ಪೊಟ್ಯಾಶ್ಗಳ ಮಿಶ್ರಣ ಆಗಿರ್ಬೋದು, ಇವುಗಳ ಬ್ಯಾಗ್ಗಳ ಮೇಲೆ ಮಾತ್ರ ಬ್ಯಾಚ್ ಸಂಖ್ಯೆಯನ್ನು ನಮೂದಿಸಿರ್ಬೇಕಾಗ್ತದೆ. ಇನ್ನು ಮುಖ್ಯವಾಗಿ ಈ ರಸಗೊಬ್ಬರದ ಚೀಲದ ಮೇಲೆ ಈ ಕಣಗಾತ್ರದ ವಿವರವನ್ನು ಕೂಡ ನಮೂದಿಸಿರ್ಬೇಕಾಗತ್ತೆ. ಶಿಲಾರಂಜಕ ಅನ್ನೋ ರಸಗೊಬ್ಬರದ ಚೀಲದ ಮೇಲೆ ಮಾತ್ರ ಕಡ್ಡಾಯವಾಗಿ ಕಣಗಾತ್ರದ ವಿವರವನ್ನ ನಮೂದಿಸಬೇಕಾಗುತ್ತದೆ. ಬೇರೆ ರಸಗೊಬ್ಬರಗಳಿಗೆ ಚೀಲದ ಮೇಲೆ ನಮೂದಿಸಿರೋದಿಲ್ಲ, ಆದ್ರೆ ಅದಕ್ಕೆ ಆದಂತ ಕಣಗಾತ್ರವನ್ನ ಸರ್ಕಾರ ನಿಗದಿ ಮಾಡಿರುತ್ತೆ. ನಾವು ಪ್ರಯೋಗಾಲಯಗಳಲ್ಲಿ ಪರೀಕ್ಷೆ ಮಾಡುವಾಗ ಅದನ್ನ ಪರೀಕ್ಷೆ ಮಾಡ್ತೇವೆ. ಕೆಲವು ರಸಗೊಬ್ಬರಗಳು ಪುಡಿ ರೂಪದಲ್ಲಿ ಸಿಗ್ತವೆ, ಹರಳ ರೂಪದಲ್ಲಿ ಸಿಗ್ತದೆ. ಇನ್ನ ಯಾವ ರಸಗೊಬ್ಬರ ಚೀಲದ ಮೇಲೆ ಗಂಧಕದ ಅಂಶವನ್ನು ನಮೂದಿಸಿರಬೇಕಾಗತ್ತೆ? ರಸಗೊಬ್ಬರ ನಿಯಂತ್ರಣ ಆದೇಶದ ಅನ್ವಯ ಗಂಧಕದ ಅಂಶ ಇರುವ ಯಾವುದೇ ರಸಗೊಬ್ಬರ ಚೀಲದ ಮೇಲೆ ಶೇಕಡ ಗಂಧಕದ ಪ್ರಮಾಣವನ್ನು ನಮೂದಿಸಬೇಕಾಗಿರುತ್ತದೆ. ಸಿಂಗಲ್ ಸೂಪರ್ ಫಾಸ್ಫೇಟ್ ಅಲ್ಲಿ ಶೇಕಡ 13% ಗಂಧಕದ ಅಂಶ ಇರುತ್ತೆ, ಅದನ್ನ ನಮೂದಿಸಬೇಕಾಗ್ತದೆ. ಅಮೋನಿಯಂ ಸಲ್ಫೇಟ್ ಅದರಲ್ಲಿ ನಮೂದಿಸಬೇಕಾಗ್ತದೆ, ಮತ್ತೆ ಪೊಟ್ಯಾಷಿಯಂ ಸಲ್ಫೇಟ್, ಜಿಂಕ್ ಸಲ್ಫೇಟ್, ಮೆಗ್ನೀಷಿಯಂ ಸಲ್ಫೇಟ್, ಕಾಪರ್ ಸಲ್ಫೇಟ್, ಫೆರಸ್ ಸಲ್ಫೇಟ್, ಈ ಎಲ್ಲ ರಸಗೊಬ್ಬರಗಳ ಮೇಲೆ ಅಂದ್ರೆ ಗಂಧಕದ ಅಂಶ ಇರೋ ಅಂತ ರಸಗೊಬ್ಬರ ಚೀಲದ ಮೇಲೆ ಗಂಧಕದ ಅಂಶವನ್ನ ಕಡ್ಡಾಯವಾಗಿ ನಮೂದಿಸಿರ್ಬೇಕು. ಮತ್ತೆ ಇತ್ತೀಚೆಗೆ ನಮ್ಮ ರೈತ ಬಾಂಧವರು ಈ ಸಾವಯವ ಮತ್ತೆ ಜೈವಿಕ ಗೊಬ್ಬರಗಳ ಬಳಕೆಯ ಬಗ್ಗೆ ಹೆಚ್ಚು ಒತ್ತನ್ನ ಕೊಡ್ತಾ ಇದ್ದಾರೆ. ಈ ಒಂದು ದಿಶೆಯಲ್ಲಿ ಈ ಗೊಬ್ಬರಗಳನ್ನು ಕೂಡ ಇವತ್ತು ಖಾಸಗಿ ಮಾರಾಟಗಾರರು ತಯಾರು ಮಾಡಿ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರಿಂದ ಇವುಗಳ ಒಂದು ಗುಣ ನಿಯಂತ್ರಣಕ್ಕೆ ಸರ್ಕಾರ ಏನಾದರೂ ಕ್ರಮ ಕೈಗೊಂಡಿದೆಯೇ? ಹೌದು, ಇತ್ತೀಚೆಗೆ ರಸಗೊಬ್ಬರ ನಿಯಂತ್ರಣ ಆದೇಶಕ್ಕೆ ಕೆಲವೊಂದು ತಿದ್ದುಪಡಿಯನ್ನು ಮಾಡಿ ಕೇಂದ್ರ ಸರ್ಕಾರವು ಜೈವಿಕ ರಸಗೊಬ್ಬರಗಳಾದ ರೈಸೋಬಿಯಮ್, ಅಜಿಟೋಬ್ಯಾಕ್ಟರ್, ಅಜೋಸ್ಪೈರಲಮ್, ಮತ್ತೆ ಗಂಧಕವನ್ನು ಕರಗಿಸುವಂತಹ ಬ್ಯಾಕ್ಟೀರಿಯಾ, ಪೊಟ್ಯಾಶ್ ಮೊಬಿಲೈಸಿಂಗ್ ಜೈವಿಕ ಗೊಬ್ಬರಗಳು, ಮತ್ತೆ ಸತುವನ್ನು ಕರಗಿಸುವಂತಹ ಜೈವಿಕ ಗೊಬ್ಬರ ಹಾಗೂ ಸಾವಯವ ಗೊಬ್ಬರ, ವರ್ಮಿ ಕಾಂಪೋಸ್ಟ್ ಎರೆಗೊಬ್ಬರ, ಹೌದು ಎರೆಗೊಬ್ಬರ, ಮತ್ತು ಫಾಸ್ಫೇಟ್ ರಿಚ್ ಸಾವಯವ ಗೊಬ್ಬರ, ಇವುಗಳ ಗುಣ ನಿಯಂತ್ರಣ ಅಡಿಯಲ್ಲಿ ಸೇರಿಸಲಾಗಿರ್ತದೆ. ಈ ಜೈವಿಕ ಮತ್ತು ಸಾವಯವ ಗೊಬ್ಬರಗಳನ್ನು ಉತ್ಪಾದಕರು, ಹಂಚಿಕೆದಾರರು ಮತ್ತು ಮಾರಾಟಗಾರರು ರಸಗೊಬ್ಬರಗಳ ನಿಯಂತ್ರಣ ತಿದ್ದುಪಡಿ ಆದೇಶ ಅಂದ್ರೆ 2006 ಅನ್ವಯ ಉತ್ಪಾದಿಸಿ ರೈತರಿಗೆ ಮಾರಾಟ ಮಾಡಬೇಕಾಗುತ್ತದೆ. ಇದನ್ನು ಉಲ್ಲಂಘಿಸಿದವರ ವಿರುದ್ಧ ಸೂಕ್ತ ಕಾನೂನು ಕ್ರಮವನ್ನು ಕೈಗೊಳ್ಳಲಾಗುವುದು. ಇನ್ನು ಈ ಜೈವಿಕ ಗೊಬ್ಬರಗಳ ಚೀಲಗಳ ಮೇಲೆ ಯಾವ ಮಾಹಿತಿಯನ್ನು ನಮೂದಿಸಿರಬೇಕಾಗುತ್ತೆ? ಅತಿ ಮುಖ್ಯವಾಗಿ ಜೈವಿಕ ಗೊಬ್ಬರಗಳನ್ನು 75-100 µm ದಪ್ಪನೆಯ ಪಾಲಿಥಿನ್ ಚೀಲಗಳಲ್ಲಿ ಪ್ಯಾಕ್ ಮಾಡಬೇಕಾಗಿರುತ್ತದೆ. ಅಂದ್ರೆ ಇದಕ್ಕಿಂತ ತೆಳುವಾಗಿರಬಾರದು, ತೆಳುವಾಗೂ ಇರಬಾರದು, ಇದಕ್ಕಿಂತ ದಪ್ಪನೂ ಇರಬಾರದು. ಆ ಒಂದು ಮಿತಿಯನ್ನ ನಿಗದಿಪಡಿಸಿರ್ತದೆ. ಮತ್ತೆ ಪ್ರತಿ ಪ್ಯಾಕಿನ ಮೇಲೆ ಜೈವಿಕ ಗೊಬ್ಬರದ ಹೆಸರನ್ನ ಬರೆದಿರಬೇಕಾಗ್ತದೆ, ಮತ್ತೆ ತಯಾರಕರ ಹೆಸರು, ವಿಳಾಸ, ಮತ್ತೆ ಇದನ್ನು ಯಾವ ಬೆಳೆಗೆ ಶಿಫಾರಸು ಮಾಡಲಾಗಿದೆ ಅನ್ನೋದನ್ನು ನಮೂದಿಸಿರ್ಬೇಕು. ಮಿಶ್ರಣ ಮಾಡುವಾಗ ಉಪಯೋಗಿಸುವಂತಹ ಕಚ್ಚಾ ಪದಾರ್ಥವನ್ನು ಅದರಲ್ಲಿ ನಮೂದಿಸಿರ್ಬೇಕು. ಬ್ಯಾಚ್ ಸಂಖ್ಯೆ, ತಯಾರಿಸಿದ ದಿನಾಂಕ, ಮತ್ತೆ ಅವಧಿ ಯಾವಾಗ ಮೀರುತ್ತದೆ ಅಂದ್ರೆ ತಯಾರಿಕೆ ದಿನಾಂಕದಿಂದ 6 ತಿಂಗಳು ಮೀರದಂತೆ ಆತರ, ಮತ್ತೆ ನಿವ್ವಳ ತೂಕ ಮತ್ತು ಯಾವ ಪ್ರದೇಶಕ್ಕೆ, ಮತ್ತು ಇದನ್ನು ಅತಿ ಮುಖ್ಯವಾಗಿ ಬೆಳಕು ಮತ್ತು ಶಾಖದಿಂದ ದೂರವಿಡಬೇಕು, ತಣ್ಣನೆಯ ಪ್ರದೇಶದಲ್ಲಿ ದಾಸ್ತಾನು ಮಾಡಿರಬೇಕು ಅನ್ನೋ ಮಾಹಿತಿಯನ್ನು ಕೂಡ ನಮೂದಿಸಿರಬೇಕು. ರೈತರಿಗೆ ತಿಳುವಳಿಕೆ ಅಂಶಗಳು ಕೂಡ ಇಲ್ಲಿರಬೇಕು. ಹೌದು ಹೌದು. ಇದನ್ನು ಯಾವ ಬೆಳೆಗೆ ಶಿಫಾರಸು ಮಾಡಲಾಗಿದೆ ಮತ್ತೆ ದಿನಾಂಕ, ಅವಧಿ ಮೀರೋ ದಿನಾಂಕ, ಇವುಗಳ ಮಾಹಿತಿಯನ್ನು ಬಣ್ಣದಲ್ಲಿ ನಮೂದಿಸಿರಬೇಕು. ಉತ್ಪಾದನೆ ಮಾಡಿದ ದಿನಾಂಕ, ಅವಧಿ ಮೀರೋ ದಿನಾಂಕ ಬಹಳ ಮುಖ್ಯ, ಬಹಳ ಮುಖ್ಯವಾಗಿರುತ್ತದೆ. ಇಲ್ಲ ಅಂದ್ರೆ ಅವಧಿ ಮೀರಿದ್ರೆ ಅದ್ರ ಪ್ರಯೋಜನ ಇರುವುದಿಲ್ಲ ಬೆಳೆಗಳಿಗೆ. ಮಾರಾಟಗಾರರ ಲೈಸೆನ್ಸ್ ಅನ್ನ ರದ್ದುಗೊಳಿಸಬಹುದು, ಅವರನ್ನ ತಡೆ ಹಿಡಿಯಬಹುದು, ಸ್ಟಾಕ್ ಅನ್ನ ವಿಥೇಲ್ ಮಾಡಬಹುದು, ಈ ತರ ಆಡಳಿತ ಕ್ರಮನೂ ಜರುಗಿಸ್ತಾರೆ. ಮತ್ತೆ ಲೀಗಲ್ ಆಗಿ ಅಂದ್ರೆ ಕಾನೂನಾತ್ಮಕವಾಗಿ ಕ್ರಿಮಿನಲ್ ಮೊಕದ್ದಮೆಯನ್ನು ನ್ಯಾಯಾಲಯದಲ್ಲಿ ಹೂಡುತ್ತಾರೆ. ಒಂದು ವೇಳೆ ದೂರನ್ನ ಏನಾದರೂ ಕೊಡಬೇಕು ಅಂದ್ರೆ ಎಲ್ಲಿ ಕೊಡಬೇಕಾಗತ್ತೆ ಅಂತೇಳಿ? ಈ ರಸಗೊಬ್ಬರಗಳ ಬಗ್ಗೆ ಯಾವುದೇ ರೀತಿಯ ರೈತರು ತೊಂದರೆಯನ್ನ ಅನುಭವಿಸಿ, ಅಥವಾ ಇದು ಕಳಪೆ ಇರಬಹುದು, ಲೈಸೆನ್ಸ್ ಇಲ್ಲದೆ ಮಾರಾಟ ಮಾಡಬಹುದು, ಈ ತರದ ಯಾವುದೇ ಅಂಶಗಳನ್ನ ಗಮನಿಸಿದಲ್ಲಿ ನಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಆಗ್ಬಹುದು, ಅಥವಾ ತಾಲೂಕು ಮಟ್ಟದಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಚೇರಿ ಆಗ್ಬಹುದು, ಅಥವಾ ಜಿಲ್ಲೆ ಮಟ್ಟದಲ್ಲಿ ಜಂಟಿ ಕೃಷಿ ನಿರ್ದೇಶಕರಿಗಾಗ್ಲಿ ತಮ್ಮ ದೂರನ್ನು ಲಿಖಿತವಾಗಿ ಕೊಡಬಹುದು. ರೈತ ಬಾಂಧವರೇ, ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾಯ್ತು ಅಂದ್ರೆ ಈ ಒಂದು ರಸಗೊಬ್ಬರಗಳ ಗುಣ ನಿಯಂತ್ರಣದ ಬಗ್ಗೆ ರೈತ ಸಹಾಯವಾಣಿಯನ್ನು ಸಂಪರ್ಕಿಸಬಹುದು. ಆ ಸಹಾಯವಾಣಿ ಹೀಗಿದೆ: 1800 4255 3553. ಈ ಒಂದು ಉಚಿತ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದರೆ ಅವರು ತಿಳ್ಕೊಬಹುದು. ತುಂಬಾ ಸಂತೋಷ ಸುಮಾ ಅವರೇ, ತಾವು ಇದುವರೆಗೂ ನಮ್ಮ ರೈತ ಮಹಿಳೆಯರಿಗೆ, ರೈತ ಬಾಂಧವರಿಗೆ ಈ ರಸಗೊಬ್ಬರದ ವಿಧಗಳು ಮತ್ತೆ ಇವುಗಳನ್ನು ಕೊಂಡುಕೊಳ್ಳುವಾಗ ಅವರು ಏನೇನು ಮುನ್ನೆಚ್ಚರಿಕೆಯನ್ನು ವಹಿಸಬೇಕಾಗತ್ತೆ, ಜೊತೆಗೆ ಅವರು ಕ್ಷೇತ್ರ ಮಟ್ಟದಲ್ಲೇನೆ ಹೇಗೆ ರಸಗೊಬ್ಬರಗಳನ್ನ ಸರಳ ಒಂದು ವಿಧಾನಗಳಿಂದ ಪರೀಕ್ಷೆ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ವಿವರವಾಗಿ ಮಾಹಿತಿ ಮಾಡಿಕೊಟ್ಟಿದ್ದೀರಾ. ನಿಮಗೆ ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಈಗ ಕೇಳುವ ಕೃಷಿ ಮಾಹಿತಿ. ಜಾನುವಾರುಗಳಲ್ಲಿ ವೈರಸ್ನಿಂದ ಬರುವಂತ ರೋಗಗಳಲ್ಲಿ ಕಾಲ್ಬಾಯಿ ಜ್ವರ ಅಥವಾ ಕಾಲ್ಬಾಯಿ ರೋಗ ಬಹಳ ಮುಖ್ಯವಾದಂತಹದ್ದು. ಮುಖ್ಯವಾಗಿ ಎಮ್ಮೆ, ಹಂದಿ, ಕುರಿ ಮತ್ತು ಮೇಕೆಗಳಲ್ಲಿ ಇದು ಕಂಡುಬರುತ್ತೆ. ವರ್ಷದಲ್ಲಿ ಯಾವಾಗ ಬೇಕಾದರೂ ಕೂಡ ಈ ಕಾಲ್ಬಾಯಿ ಜ್ವರ ರೋಗ ಬರಬಹುದು. ಆದರೆ ಸಾಮಾನ್ಯವಾಗಿ ಜನವರಿಯಿಂದ ಮಾರ್ಚ್ನಲ್ಲಿ ಇದು ಹೆಚ್ಚಾಗಿ ಬರುತ್ತೆ. ವೈರಸ್ಗಳು ಇರುವಂಥ ನೀರು ಮತ್ತು ಆಹಾರವನ್ನು ಸೇವನೆ ಮಾಡೋದ್ರಿಂದ, ಹಾಗೆಯೇ ಉಸಿರಾಟದ ಮೂಲಕ ಈ ಕಾಯಿಲೆ ಬರುತ್ತೆ. ಒಂದ್ಸಾರಿ ಬಂದರೆ 100% ದನಗಳಿಗೆ ಇದು ಹರಡುತ್ತೆ. ಮಿಶ್ರತಳಿ ಹಸುಗಳಿಗೆ ಈ ರೋಗದಿಂದ ಹೆಚ್ಚು ನಷ್ಟ ಉಂಟಾಗುತ್ತೆ. ಇನ್ನು ಈ ಕಾಲ್ಬಾಯಿ ರೋಗದ ಮುಖ್ಯ ಲಕ್ಷಣಗಳಿಗೆ ಬಂದರೆ ವಿಪರೀತವಾದಂಥ ಜ್ವರವನ್ನು ಕಾಣಬಹುದು. 104 ಡಿಗ್ರಿ ಫ್ಯಾರನ್ಹೀಟ್ನಿಂದ 107 ಡಿಗ್ರಿ ಫ್ಯಾರನ್ಹೀಟ್ನಷ್ಟು ದೇಹದ ಉಷ್ಣಾಂಶ ಇರುತ್ತೆ. ಆಹಾರ ತಿನ್ನೋದಕ್ಕಾಗೋದಿಲ್ಲ, ನೀರನ್ನು ಕುಡಿಯೋದಕ್ಕಾಗಲ್ಲ, ಬಾಯಿನಲ್ಲಿ ಮತ್ತು ನಾಲ್ಗೆನಲ್ಲಿ ಮೊದಲು ಗುಳ್ಳೆಗಳು ಕಾಣಿಸ್ಕೊಳ್ತವೆ, ಆನಂತರ ಅವು ಒಡೆದು ಹುಣ್ಣುಗಳಾಗ್ತವೆ. ಬಾಯಿಂದ ಒಂದೇ ಸಮನಾಗಿ ಜೊಲ್ಲು ಸೋರ್ತಾ ಇರುತ್ತೆ. ಕಾಲ್ನಲ್ಲಿ ಈ ಗೊರಸುಗಳ ಮಧ್ಯೆ ಹುಣ್ಣುಗಳಾಗಿ ಆನಂತರ ನೊಣಗಳು ಕುಳಿತುಕೊಂಡು ಹುಳುಗಳು ಸೇರಿಕೊಂಡು ಕೀವು ಕೂಡ ಬರಬಹುದು. ಇದರಿಂದ ಕಾಲಿಗೆ ನೋವಾಗಿ ಅವು ಕುಂಟ್ಕೊಂಡು ನಡೀತವೆ ಅಥವಾ ಮಲಕೊಂಡಿರ್ತವೆ. ಮೊಲೆ ಮತ್ತು ಮೊಲೆಯ ತೊಟ್ಟುಗಳಲ್ಲಿ ಹುಣ್ಣುಗಳಾಗಿ ಕೆಚ್ಚಲು ಬಾವು ಕೂಡ ಬರೋ ಸಾಧ್ಯತೆ ಇರುತ್ತೆ. ಇವೆಲ್ಲ ಕಾರಣಗಳಿಂದಾಗಿ ಹಾಲಿನ ಪ್ರಮಾಣ ಬಹಳಷ್ಟು ಕಡಿಮೆ ಆಗುತ್ತೆ. ಈ ಕಾಲ್ಬಾಯಿ ಜ್ವರದಿಂದ ನರಳಿದಂಥ ದನಗಳು 1-2 ವಾರದಲ್ಲಿ ಗುಣಮುಖ ಆಗ್ತವೆ. ಆದರೆ ಮುಂದೆ ಈ ಕಾಲ್ಬಾಯಿ ರೋಗದ ದುಷ್ಪರಿಣಾಮದಿಂದ ಇವು ನರಳ್ತವೆ. ಅಂದರೆ ಸಾಕಷ್ಟು ಉಸಿರಾಟದ ಒಂದು ವೇಗವನ್ನು ನಾವು ಕಾಣಬಹುದು. ನಮ್ಮ ರೈತರು ಇದನ್ನು ಬುಸ್ಗುಟ್ಟೋದು ಅಂತಾರೆ, ತೇಗೋದು ಅಂತಾರೆ. ಇದರಿಂದ ಸರಿಯಾಗಿ ಮೇವು ತಿನ್ನೋದಕ್ಕೆ ಆಗೋದಿಲ್ಲ, ಹಾಲಿನ ಪ್ರಮಾಣ ಸಾಕಷ್ಟು ಕಡಿಮೆ ಆಗುತ್ತೆ, ಗೊರಸುಗಳು ಕಿತ್ಕೊಂಡು ಬರ್ತವೆ, ಕೂರ್ಲು ಬಿರುಸಾಗಿ ಹೊರಟಾಗಿರುತ್ತವೆ. ಈ ಹಸುಗಳು ಸರಿಯಾಗಿ ಬೆಲೆಗೂ ಕೂಡ ಬರೋದಿಲ್ಲ, ಬಂದರೂ ಕೂಡ ಗರ್ಭ ಕಟ್ಟೋದಿಲ್ಲ. ಇದರಿಂದಾಗಿ ರೈತರಿಗೆ ತುಂಬಲಾರದಂಥ ಆರ್ಥಿಕ ನಷ್ಟ ಉಂಟಾಗುತ್ತೆ. ನಮ್ಮ ರೈತರು ಈ ಲಕ್ಷಣಗಳನ್ನು ಗೂಬೆ ರೋಗ ಅಂತ ಕೂಡ ಕರೀತಾರೆ. ಈ ಕಾಲ್ಬಾಯಿ ಜ್ವರದ ಮುಖ್ಯವಾದ ಒಂದು ಹತೋಟಿ ಕ್ರಮಗಳಿಗೆ ಬಂದರೆ, ನಾವು ಈ ಕಾಲ್ಬಾಯಿ ರೋಗವನ್ನು ಹತೋಟಿ ಮಾಡೋದಕ್ಕೆ ಈ ಚುಚ್ಚುಮದ್ದು ಅಥವಾ ಲಸಿಕೆಯನ್ನು ವರ್ಷಕ್ಕೆ 2 ಸಾರಿ ಹಾಕಿಸ್ಬೇಕಾಗತ್ತೆ. ಡಿಸೆಂಬರ್ನಲ್ಲಿ 1 ಸಾರಿ, ಜೂನ್ನಲ್ಲಿ 1 ಸಾರಿ. ಈ ರೀತಿಯಾಗಿ 2 ಸಾರಿ ಈ ಕಾಲ್ಬಾಯಿ ರೋಗದ ವಿರುದ್ಧ ಲಸಿಕೆಯನ್ನು ಹಾಕ್ಸೋದ್ರಿಂದ ನಾವು ನಮ್ಮ ಜಾನುವಾರುಗಳಿಗೆ ಈ ಕಾಲ್ಬಾಯಿ ರೋಗದಿಂದ ರಕ್ಷಣೆಯನ್ನು ಕೊಡಬಹುದು. ಇನ್ನು ಈ ರೋಗದಿಂದ ನರಳುವಂಥ ದನಗಳನ್ನು ಬೇರ್ಪಡಿಸಿ ಪಶುವೈದ್ಯರಿಂದ ಔಷಧೋಪಚಾರವನ್ನು ಮಾಡಿಸ್ಬೇಕು. ದನಗಳನ್ನು ಮತ್ತು ದನಗಳ ಕೊಟ್ಟಿಗೆಯನ್ನು ಸ್ವಚ್ಛತೆಯಿಂದ ಇಟ್ಕೋಬೇಕು. ರೋಗಪೀಡಿತ ಪ್ರದೇಶದಲ್ಲಿ ಈ ದನಗಳ ಮಾರಾಟವನ್ನು ನಿಷೇಧಿಸಬೇಕು. ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಪಿಎಂ ಜಗದೀಶ್. ರೈತ ಬಾಂಧವರೇ, ಇವತ್ತಿಗೆ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ ವಾಣಿಯಲ್ಲಿ ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರಸಾರವಾಗುವುದು. ಮತ್ತೆ ನಾಳಿನ ಕಿಸಾನ್ ವಾಣಿಯಲ್ಲಿ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯೇ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ರೈತ ಧ್ವನಿ ಕಿಸಾನ್ ವಾಣಿ ಪ್ರಸಾರವಾಯಿತು. ಈಗ ನಿಧನ ಸುದ್ದಿ. ಬಿಟ್ಟಂಗಲ ಗ್ರಾಮದ ಪೆಗ್ಗರಿಕಾಡು ನಿವಾಸಿ ಪಿ ಡಿ ತಿಮ್ಮಯ್ಯ ಪೂಜಾರಿ 86 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಬಿ ಡಿ ತಿಮ್ಮಯ್ಯ ಪೂಜಾರಿಯವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11:30 ಪೆಗ್ಗರಿಕಾಡು ಸಾರ್ವಜನಿಕ ಸ್ಮಶಾನದಲ್ಲಿ ನಡೆಯಲಿದೆ. ಪೊನ್ನಂಪೇಟೆಯ ಕಟ್ರಕೊಲ್ಲಿ ನಿವಾಸಿ ನಿವೃತ್ತ ವಲಯ ಅರಣ್ಯಾಧಿಕಾರಿ ಆರ್ಎಫ್ಒ ಬಿಪಿ ಮುತ್ತಪ್ಪ ಅವರು ಇಂದು ಮಧ್ಯಾಹ್ನ 2 ನಿಧನರಾಗಿದ್ದಾರೆ. 87 ವರ್ಷ ಪ್ರಾಯದ ಬಿಪಿ ಮುತ್ತವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಪೊನ್ನಂಪೇಟೆಯ ಬಾಳೆಲೆ ರಸ್ತೆಯಲ್ಲಿರುವ ಹಿಂದೂ ರುದ್ರಭೂಮಿಯಲ್ಲಿ ನಡೆಯಲಿದೆ. ಬಲ್ಯಮಂಡೂರು ಗ್ರಾಮದ ಮಾಚಿಮಾಡ ರಾಜು ಪೆಮ್ಮಯ್ಯ 70 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಮಾಚಿಮಾಡ ರಾಜು ಪೆಮ್ಮಯ್ಯ ಅವರ ಅಂತ್ಯಕ್ರಿಯೆ ನಾಳೆ ಬೆಳಿಗ್ಗೆ 11 ಮೃತರ ಸ್ವಗ್ರಾಮದಲ್ಲಿ ನಡೆಯಲಿದೆ. ಕಡಗದಾಳು ಗ್ರಾಮದ ಕ್ಲೋಸ್ ಬರ್ನಲ್ಲಿ ವಾಸವಿರುವ ಡಿ ನಟರಾಜ್ ಅವರ ತಾಯಿ ಲೀಲಾ 80 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಲೀಲಾ ಅವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ ಮೃತರ ಮಗ ಮಸೀಲಾ ಮಣಿ ಅವರ ಮನೆಯಲ್ಲಿ ನಡೆಯಲಿದೆ. ನಿಧನ ಸುದ್ದಿ ಕೇಳಿದಿರಿ. ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಸುದ್ದಿ ಜಂಪೆ. ಸುದ್ದಿ ಜೊಂಪೆ ಓದ್ತಾ ಇರುವವು ಮಜ್ಜೇಗೌಡನ ಪ್ರೇಮ ಪ್ರಕಾಶ್. ಜೊಂಪೆನ ವಿವರ. ಜಿಲ್ಲೆಯಲ್ಲಿ ಮಕ್ಕಳ ಬಾಲಕಾರ್ಮಿಕರಾಗಿ ಕೆಲಸ ಮಾಡ್ತಾ ಇರುವುದು ಕಂಡು ಬಂದಲ್ಲಿ ಹತ್ತಿರ ಇದ್ದ ಶಾಲೆಗೆ ಸೇರಿಸುವಂತಹ ಕೂತ ಪ್ರಧಾನ ಜಿಲ್ಲಾ ಮತ್ತೆ ಸೆಷನ್ ನ್ಯಾಯಾಧೀಶರ ಹಂಗಿ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರು ಡಿಟಿ ಪುಟ್ಟರಂಗಸ್ವಾಮಿ ಅವು ತಿಳಿಸಿದ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ, ಪೊಲೀಸ್ ಇಲಾಖೆ, ಶಾಲಾ ಶಿಕ್ಷಣ ಮತ್ತೆ ಸಾಕ್ಷರತಾ ಇಲಾಖೆ, ಬ್ಯಾರೆ ಬೇರೆ ಸಂಸ್ಥೆಗಳ ಕಡೆಯಿಂದ ಚೈಲ್ಡ್ ಲೈನ್ 1998 ಇವರ ಕೂಡುಕೂಟಂದ ಪ್ಯಾಟೆನ ಸರ್ಕಾರಿ ಹೈಸ್ಕೂಲ್ನ ಸಭಾಬಾಡಿಲಿ ಇಂದು ನಡೆದ ವಿಶ್ವ ಬಾಲಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಬಾರ್ ಪಾಲ್ಗೊಂಡು ಅವು ಮಾತಾಡ್ದು. ಮಕ್ಕ ಕುಟುಂಬದ ಬಡತನದ ಶಾಲೆಗೆ ಹೋಗದೆ ಜೀವನಕ್ಕೆ ಕೆಲಸ ಮಾಡ್ತಾ ಓಳೋ, ಇದನ್ನು ತಪ್ಪಿಸುವ ಉದ್ದೇಶದ ಸರ್ಕಾರ 14 ಎಲ್ಲಾ ಮಕ್ಕಳಿಗೆ ಪುಕ್ಸಟೆ ಆಗಿ ಕಡ್ಡಾಯ ಶಿಕ್ಷಣ ನೀಡ್ತಾ ಉಟ್ಟು ಹಂಗೆ ವಿದ್ಯಾರ್ಥಿ ನಿಲಯ ಸೌಲಭ್ಯನ ಪಡ್ಕೊಳ್ಳುವಂತಾಗುತ್ತಾ ಅವು ಕಿವಿಮಾತು ಕೊಟ್ಟು ಜಿಲ್ಲೆಯಲ್ಲಿ ಬಾಲಕಾರ್ಮಿಕರು ಕಂಡುಬಂದಲ್ಲಿ ಮನವರಿಕೆ ಮಾಡಿ ಶಾಲೆಗೆ ಹೋಗುವ ಹಂಗೆ ತಿಳಿಸೋಕೂ ಶಿಕ್ಷಣಂದ್ರ ಮಾತ್ರ ಸಮಾಜ ಬದಲಾವಣೆ ಸಾಧ್ಯ. ಈ ನಿಟ್ಟಿನಲ್ಲಿ ಪ್ರತಿಯೊಂದು ಇಲಾಖೆನ ಅಧಿಕಾರಿಗ ತಮ್ಮ ತಮ್ಮ ವ್ಯಾಪ್ತಿಲಿ ಗಮನ ಹರಿಸಕೂತ ಪ್ರಧಾನ ಜಿಲ್ಲಾ ಮತ್ತೆ ಸೆಷನ್ ನ್ಯಾಯಾಧೀಶರು ಸಲಹೆ ಕೊಟ್ಟು ಮಕ್ಕಳ ದುಡಿಮೆಯಲ್ಲಿ ತೊಡಗಿಸಿಕೊಂಡರೆ 20,000-50,000 ರೂಪಾಯಿವರೆಗೆ ದಂಡ ವಿಧಿಸಲಾದೆ ಜೊತೆಗೆ ಜೈಲು ಶಿಕ್ಷೆ ಅನುಭವಿಸೋಕು, ಇದರಿಂದ ಪ್ರತಿಯೊಬ್ಬರಲ್ಲೂ ಅರಿವು ಇರೋಕೂತ ಹಿರಿಯ ವಕೀಲರು ಸಲಹೆ ಕೊಟ್ಟು ಈ ಕಾರ್ಬರ್ಲಿ ಜಿಲ್ಲಾ ಪಂಚಾಯತ್ ಸಹಾಯಕ ಕಾರ್ಯದರ್ಶಿ ಜೀವನ್ ಕುಮಾರ್ ಸೇರಿದಂಗೆ ಬ್ಯಾರೆ ಬ್ಯಾರೆ ಇಲಾಖೆನ ಅಧಿಕಾರಿಗ ಕೂಡಿಯಾಡಿದ್ದು. ಅಂಚೆ ಅದಾಲತ್ ಸಭೆನ ಜೂನ್ 30 ಹೊತ್ತಾರೆ 11:30 ಕೊಡಗು ಅಂಚೆ ವಿಭಾಗದ ವಿಭಾಗೀಯ ಕಚೇರಿ ಸಿದ್ದಾಪುರ ರಸ್ತೆ ಅಶೋಕಪುರಲ್ಲಿ ನಡೆದಿದೆ. ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗದ ಅಂಚೆ ಸೇವೆಗೆ ಸಂಬಂಧಿಸಿ ಎಲ್ಲಾ ಪುಕಾರ್ಗಳನ್ನ ಸ್ವೀಕರಿಸಿ ಚರ್ಚಿಸಲಾದೆ. ಪುಕಾರ್ಗಳಿದ್ದರೆ ಅಂಚೆ ಅದಾಲತ್ನ ಬರೆದು ಅಂಚೆ ಅಧೀಕ್ಷಕರು ಕೊಡಗು ಅಂಚೆ ವಿಭಾಗ ಮಡಿಕೇರಿ ಇವಕ್ಕೆ ಜೂನ್ 28 ತಲುಪುವಂಗೆ ಮತ್ತೆ ಜೂನ್ 30 ನಡೆಯುವ ಸಭೆಯಲ್ಲಿ ಭಾಗವಹಿಸುವಂಗೆ ಕೊಡಗು ಅಂಚೆ ವಿಭಾಗದ ಅಧೀಕ್ಷಕರು ಕೇಳಿಕೊಂಡಳು. ಕೊಡಗು ಕೇಂದ್ರೀಯ ವಿದ್ಯಾಲಯ ಕಡೆಯಿಂದ ವರ್ಚುವಲ್ ಮೋಡ್ಲಿ ಸಾಕ್ಷರತೆ ಮತ್ತೆ ಸಂಖ್ಯಾಶಾಸ್ತ್ರದ ಖಚಿತಪಡಿಸುವ ಸಂಬಂಧಕ್ಕೆ ಜಿಲ್ಲಾ ಮಟ್ಟದ ಕಾರ್ಬಾರ್ ಜೂನ್ 13 ಅಂದರೆ ನಾಳೆ ಮಧ್ಯಾಹ್ನ 3 ಕೇಂದ್ರೀಯ ವಿದ್ಯಾಲಯದಲ್ಲಿ ನಡೆದದೇತ ಕೇಂದ್ರೀಯ ವಿದ್ಯಾಲಯದ ಮುಖ್ಯ ಶಿಕ್ಷಕರು ಮಾಹಿತಿನ ಕೊಟ್ಟಳು. ಜಿಲ್ಲೆನ ರೈತರು ಮುಂಗಾರು ಹಂಗಾಮಿನ ತಯಾರು ಮಾಡ್ಕೊಂಬಕ್ಕೆ ಮತ್ತೆ ಬ್ಯಾರೆ ಬ್ಯಾರೆ ಬೆಳೆಗಳಿಗೆ ರಸಗೊಬ್ಬರ ಬಳಕೆ ಪೂರೈಕೆ ಕುರಿತು ಕೃಷಿ ಇಲಾಖೆ ಮತ್ತೆ ಕಾರ್ಮಿಕ ಇಲಾಖೆನ ಅಧಿಕಾರಿಗಳೊಟ್ಟಿಗೆ ಕಾಫಿ ಇಲಾಖೆನ ಅಧಿಕಾರಿಗಳೊಟ್ಟಿಗೆ ಇದೇ ತಿಂಗಳ ಜೂನ್ 16ಕ್ಕೆ ಹೊತ್ತಾರೆ 10:30 ಗಂಟೆಗೆ ರೇಡಿಯೋ ಸಂವಾದ ಕಾರ್ಬಾರ್ ನಡೆದದೆ ತ ಜಂಟಿ ಕೃಷಿ ನಿರ್ದೇಶಕರು ಮಾಹಿತಿನ ಕೊಟ್ಟೋಳು. ಕೊಡಗು ಜಿಲ್ಲಾಧಿಕಾರಿಯ ನಿರ್ದೇಶನದ ಹಂಗೆ ಕುಶಾಲನಗರ ತಾಲೂಕು ತಹಶೀಲ್ದಾರರ ಅಧ್ಯಕ್ಷತೆಯಲ್ಲಿ 14ರಂದು ಹೊತ್ತಾರೆ 10:30 ಗಂಟೆಯಿಂದ 1 ಗಂಟೆಗೆ ಮುಟ್ಟ 7ನೇ ಹೊಸಕೋಟೆ ಗ್ರಾಮ ಪಂಚಾಯಿತಿಲಿ 7ನೇ ಹೊಸಕೋಟೆ ಗ್ರಾಮದ ಪೌತಿ ಖಾತೆ ಆಂದೋಲನ ಏರ್ಪಡಿಸಿಯಳು. ಅವಶ್ಯ ಇದ್ದ ದಾಖಲಾತಿಯೊಟ್ಟಿಗೆ ಆರ್ಟಿಸಿ, ವಂಶವೃಕ್ಷ, ಮರಣ ದೃಢೀಕರಣ ಪತ್ರ, ನೈಜ ದೃಢೀಕೃತ ದಾಖಲಾತಿಗಳೊಟ್ಟಿಗೆ ಹಾಜರಾಗಿ ಇದರ ಸದುಪಯೋಗ ಪಡ್ಕೊಳ್ಳುವ ಹಂಗೆ ಉಪತಹಶೀಲ್ದಾರ್ ಶಿವಪ್ಪ ಅವು ತಿಳಿಸಿಯೋಳು. ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ ಕಡೆಯಿಂದ ಬರುವ ತಿಂಗಳ ಜುಲೈ 8ಕ್ಕೆ ಜಿಲ್ಲೆನ ಎಲ್ಲಾ ಹಂತದ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ್ ಅದಾಲತ್ ನಡೆದಿದೆ. ಕೂರ್ಕ್ ಬ್ಲಡ್ ಫೌಂಡೇಶನ್ ಕರ್ನಾಟಕ ಸಂಸ್ಥೆನ 2ನೇ ವಾರ್ಷಿಕೋತ್ಸವದ ಅಂಗ ಆಗಿ ಮಡಿಕೇರಿ ರಕ್ತನಿಧಿ ಘಟಕದ ಸಹಕಾರಳಿ ಇದೇ ತಿಂಗಳ 28ಕ್ಕೆ ಹೊತ್ತಾರೆ 10 ಗಂಟೆಯಿಂದ 3:00 ಗಂಟೆಗೆ ಮುಟ್ಟ ಮಡಿಕೇರಿ ರಾಜಸೀಟ್ ಹತ್ತಿರದ ಹೋಟೆಲ್ ರಾಜದರ್ಶನ್ಲಿ ರಕ್ತದಾನ ಶಿಬಿರ ಏರ್ಪಾಡು ಆವುಟ್ಟು. ಮಡಿಕೇರಿ ಉಪವಿಭಾಗ ವ್ಯಾಪ್ತಿಯ ವಿದ್ಯುತ್ ಗ್ರಾಹಕರ ತೊಂದರೆ ತಾಪತ್ರೆಗಳನ್ನು ನಿವಾರಿಸಿಕೆ ಸಭೆನ ಜೂನ್ 13ರಂದು 3:00 ರಿಂದ 4 ಗಂಟೆಗೆ ಮುಟ್ಟ ಮಡಿಕೇರಿ ಉಪವಿಭಾಗದ ಕಚೇರಿ ಅಂಗಳಲ್ಲಿ ಅಧೀಕ್ಷಕ ಇಂಜಿನಿಯರ್ ಸೆಸ್ಕ್ ಕೊಡಗು ಮತ್ತೆ ಚಾಮರಾಜನಗರ ವೃತ್ತದ ಅಧ್ಯಕ್ಷತೆಯಲ್ಲಿ ನಡೆದಿದೆ. ಮಡಿಕೇರಿ ಉಪವಿಭಾಗದ ವ್ಯಾಪ್ತಿನ ಸಾರ್ವಜನಿಕರು ವಿದ್ಯುತ್ ಗ್ರಾಹಕರ ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟ ತೊಂದರೆ ತಾಪತ್ರೆಗಳಿದ್ದಲ್ಲಿ ಈ ಸಭೆಯಲ್ಲಿ ಚರ್ಚಿಸಿ ಬಗೆಹರಿಸಿಗೆ ಕ್ರಮ ಕೈಗೊಳ್ಳಲಾದೆ ಸಾರ್ವಜನಿಕರು ಈ ಸಭೆಗೆ ಹಾಜರಾಗುವಂಗೆ ಮಡಿಕೇರಿ ಉಪವಿಭಾಗದ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಅವು ಕೇಳಿಕೊಂಡಳು. ಇಲ್ಲಿಗೆ ಸುದ್ದಿ ಚೊಂಪೆ ಮುಕ್ತ. ಸುದ್ದಿ ಚೊಂಪೆ ಕೇಳಿದಿರಿ. ವ್ಯಾಂಡಮ್ ನಿಂದ ಖರೀದಿ ಅಂದ್ರೆ ಮನೆಯೊಳಗೆ ಮಹಾಲಕ್ಷ್ಮಿ ಬಂದಂತೆ. ವ್ಯಾಂಡಮ್ ಎಂಟರ್ಪ್ರೈಸಸ್ ನಲ್ಲಿ ಕೂಲ್ ಕೂಲ್ ಆಫರ್, ಎಲೆಕ್ಟ್ರಾನಿಕ್ಸ್ ಹಾಗೂ ಫರ್ನಿಚರ್ ಖರೀದಿಯ ಮೇಲೆ ವಿಶೇಷ ಆಫರ್ಗಳು, ಅಲ್ಲದೆ 0% ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯ ಕೂಡ ಇದೆ. ವ್ಯಾಂಡಮ್ ಎಂಟರ್ಪ್ರೈಸಸ್, ಬ್ರಾಂಪಿನ್ಸ್ ವ್ಯಾಲಿ, ಮಡಿಕೇರಿ. ಫೋನ್ 2255571. ವಿವಾಹ ಬಟ್ಟೆಗಳು, ಡೈಲಿ ವೇರ್ ಸ್ಯಾರೀಸ್, ಕುರ್ತಾ, ಚೂಡಿದಾರ್, ಲೆಹೆಂಗಾ, ಉಲ್ಲಾಸದೊಂದಿಗೆ ಖರೀದಿಸಲು ಬನ್ನಿ ಇಮ್ಯಾನುವಲ್ ಸಿಲ್ಕ್ಸ್, ಮೇನ್ ರೋಡ್, ಇರಿಟಿ. ಭಾರತಿ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಿಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸುಲಭ ಕಂತಿನ ಇಎಂಐ ಮೂಲಕ ಸಾಲ ಸೌಲಭ್ಯ. ಭಾರತಿ ರೇಡಿಯೋ ಹೌಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 295021 ಮತ್ತು ಗೋಣಿಕೊಪ್ಪಲ್. ಅಂದದ ರೂಪಿಗೆ ಚಂದದ ವಿನ್ಯಾಸ, ಕೊಡಗಿನ ದಕ್ಷಿಣ ಕನ್ನಡದ ಸಾಂಪ್ರದಾಯಿಕ ಚಿನ್ನಾಭರಣಗಳಿಗಾಗಿ ಶಾರದಾ ಜುವೆಲ್ಲರ್ಸ್, ಆಪೋಸಿಟ್ ಆಂಜನೇಯ ಟೆಂಪಲ್, ಅರಸ್ ರೋಡ್, ಮೈಸೂರು. ಟಾಟಾ ಮೋಟಾರ್ಸ್ ಅರಸ್ಕರ್ ಅವರ ಶೋರೂಮ್ ಮಡಿಕೇರಿಯಲ್ಲಿ ಹಾಗೂ ಶೋರೂಮ್ ಹಾಗೂ ಸರ್ವಿಸ್ ಸೆಂಟರ್ ಇದೀಗ ಕೊಡಗಿನ ಗೋಣಿಗೊಪ್ಪ ಮತ್ತು ಕುಶಾಲನಗರದಲ್ಲಿ. ನಿಮ್ಮ ಆಯ್ಕೆಯ ಟಾಟಾ ಕಾರ್ಗಳ ಬುಕಿಂಗ್ ಹಾಗೂ ಸರ್ವಿಸ್ಗಾಗಿ ಭೇಟಿ ನೀಡಿ ಅರಸ್ಕಾರ್ ಭಗವತಿ ದೇವಸ್ಥಾನದ ಎದುರು, ತೈಕೇರಿ ಗೋಣಿಗೊಪ್ಪ, ಆಪೋಸಿಟ್ ಉದ್ಗಮ್ ಸ್ಕೂಲ್ ಕುಶಾಲನಗರ. ಹಾಗೂ ಬುಕಿಂಗ್ ಆಗಿ ರೇಸ್ ಕೋರ್ಸ್ ರೋಡ್, ಆಪೋಸಿಟ್ ಕಾವೇರಿ ಹಾಲ್, ಮಡಿಕೇರಿ. ಕಾಂಟ್ಯಾಕ್ಟ್ 9611300888 ಅಥವಾ 9606520282. ಬೀರುಗ ಗ್ರಾಮದ ಚಾಮುಂಡಿ ಮುತ್ತಪ್ಪ ಕೊಲ್ಲಿಯಲ್ಲಿರುವ ಶ್ರೀ ಚಾಮುಂಡಿ ಮುತ್ತಪ್ಪ ದೇವರ ಪ್ರತಿಷ್ಠಾಪನಾ ಪೂಜೆ ನಾಳೆ ಬೆಳಿಗ್ಗೆ 7:30 ಗಂಟೆಯಿಂದ ನಡೆಯಲಿದೆ. ಹಾಗೂ ಚಾಮುಂಡಿ ಮುತ್ತಪ್ಪ ದೇವರ ವಾರ್ಷಿಕೋತ್ಸವ ಇದೇ 20 ತಾರೀಕು ನಡೆಯಲಿದೆ. ಭಕ್ತಾದಿಗಳಲ್ಲಿ ಆಗಮಿಸಿ ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ದೇವಸ್ಥಾನ ಸಮಿತಿ ಕೋರಿದೆ. ರೀ, ಮದ್ವೆ ಫಂಕ್ಷನ್ಸ್ ಸುಮಾರಿದೆ, ನಿಮ್ಗೆ 5 ಜೊತೆ ಪ್ಯಾಂಟ್ ಶರ್ಟ್ ಒಟ್ಟಿಗೆ ಸ್ಟಿಚ್ ಮಾಡಿಸ್ಬಿಡೋಣ. ಅಯ್ಯಯ್ಯೋ, ಸ್ಟಿಚಿಂಗ್ ಚಾರ್ಜಸ್ ಸುಮಾರಾಗುತ್ತಲ್ವಾ? ಇಲ್ಲ, ವಿರಾಜ್ಪೇಟೆಯ ರೇಮಂಡ್ ಶಾಪ್ ನಲ್ಲಿ ನೀವೆಷ್ಟೇ ಜೊತೆ ಫ್ಯಾಬ್ರಿಕ್ ತಗೊಂಡು ಪ್ಯಾಂಟ್ ಶರ್ಟ್ ಸ್ಟಿಚ್ ಮಾಡಿಸುವಾಗ ಒಂದು ಪೇರ್ಗೆ ಸ್ಟಿಚಿಂಗ್ ಚಾರ್ಜ್ ಕೊಟ್ರೆ ಸಾಕು, ಉಳಿದಿದ್ದೆಲ್ಲವೂ ಫ್ರೀ. ದ ರೇಮಂಡ್ ಶಾಪ್, ನಿಯರ್ ಕೆನರಾ ಬ್ಯಾಂಕ್, ವಿರಾಜಪೇಟೆ. ಕೆಳಗರೆ ಇನ್ನು ಮುಂದೆ ಸುದ್ದಿ ಸಮಾಚಾರ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸ್ಯಾನ್ ಸಿಟಿ. ಸ್ಯಾನ್ ಸಿಟಿ ಅರ್ಪಿಸುತ್ತಿದೆ ಸ್ಯಾನ್ ಸಿಟಿ ನ್ಯೂ ಟೌನ್. ಅಂತಾರಾಷ್ಟ್ರೀಯ ಗುಣಮಟ್ಟದಲ್ಲಿ ಅಭಿವೃದ್ಧಿಪಡಿಸಿದ ಸೈಟ್ಗಳು, ಎಲ್ಲ ಆಧುನಿಕ ಮೂಲಭೂತ ಸೌಕರ್ಯಗಳೊಂದಿಗೆ ಸಿದ್ಧಗೊಂಡಿದೆ. ಪಾರ್ಕ್, ಎಸ್ಟಿಪಿ, ಕ್ಲಬ್ ಹೌಸ್, ಇನ್ಫಿನಿಟಿ ಸ್ವಿಮ್ಮಿಂಗ್ ಪೂಲ್, ನ್ಯಾಷನಲ್ ಹೈವೇಯಿಂದ 100 ಮೀಟರ್ ದೂರದಲ್ಲಿ ಬ್ಯಾಂಕ್ ಸಾಲ ಸೌಲಭ್ಯ. ವೀಕ್ಷಿಸಿ, ಪರೀಕ್ಷಿಸಿ, ಖರೀದಿಸಿ, ಅದೇ ದಿನ ರಿಜಿಸ್ಟ್ರೇಷನ್ ಮಾಡಿಕೊಳ್ಳಿ. ಕಾಲ್ ಮಾಡಿ 9243002424. ಸುದ್ದಿ ಸಮಾಚಾರ ಓದಿನುಳ್ಳ ಚಟ್ಟಣ ದಿವ್ಯಾ ಪ್ರದೀಪ್. ಜಿಲ್ಲೆಯಲ್ಲಿ ಮಕ್ಕ ಪೊರಮೆ ಪಣಿಕೆಯೋದು ಕಂಡು ಬಾತೆಂಗಿ ಪಕ್ಕತ್ರ ಸ್ಕೂಲ್ಕು ಕೂಟೋಣು ಎಂದು ಪ್ರಧಾನ ಜಿಲ್ಲಾ ಪಿಂಜ ಸೆಷನ್ಸ್ ನ್ಯಾಯಾಧೀಶಂಗ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರತ್ರ ಅಧ್ಯಕ್ಷಗಳಾದ ಡಿಟಿ ಪುಟ್ಟರಂಗಸ್ವಾಮಿ ಕಟ್ಟಂಡಿತು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರ, ಕಾರ್ಮಿಕ ಇಲಾಖೆ ಕೂಡ್ನನಕ್ಕೆ ಬೇರೆ ಬೇರೆ ಇಲಾಖೆ ರಾದನೆಲು ಮಡಿಕೇರಿಯ ಸರ್ಕಾರಿ ಹೈಸ್ಕೂಲ್ ಸಭಾಬಾಡಲು ಇಂದು ನಡೆದ ವಿಶ್ವ ಬಾಲ ಕಾರ್ಮಿಕ ಪದ್ಧತಿ ವಿರೋಧಿ ದಿನ ಕಾರ್ಯಕ್ರಮದ ಕೂಡಿಯಾಡಿತು ತಕ್ಪರಂದತು. மக்க மனில கரிபத்தனத்தனுண்டு ஸ்கூலுக்கு போக்கத்தை பண்ணிக்கையோக்கு போப்பா இதனை தப்புச்சுடுவ உத்தேச பெச்சண்டு சர்க்கார 14 பயத்திரோள எல்லா மக்களும் பண்ணே பின்ன கட்டாயத்து ஓதுச்சுடுவா கூட்டுக்கு ஹாஸ்டல் சௌலபியம் கொடுப்பான்னுச்சு ஓதுவ மக்க பையக்கு நிப்பக்காக வித்தியனுண்டு மாத்திர சமாஜ பதிலாப்புக்கு சாத்திய ஈங்காய்த்து எல்லா இலாக்கேர அதிகாரியா தங்கட வியாப்தியில் இண்ட மீத நிகாயிடுச்சு இலாக்கேர உபநிர்தேசகங்களான சி ரங்கதாமைய தக்பர்ந்தித்து ಶಿಕ್ಷಣ ಹಕ್ಕು ಕಾಯ್ದೆರಡಿಲು ಮಕ್ಕಕ್ಕೆ ನಲ್ಲ ಸ್ಕೂಲ್ ಬಣ್ಣೆ ವಿದ್ಯೆ ಕೊಡಪ ಸರ್ಕಾರಿ ಸ್ಕೂಲ್ ಬಿಸಿಯೂಟ ಕೂಡನಿಕೆ ಎಲ್ಲ ಪ್ರಯೋಜನ ಪಡೆದಣ್ಣು ನಲ್ಲ ವಿದ್ಯೆ ಪಡಿಪನಕ್ಕೆ ಆಂಡುಂದಣ್ಣುಚಿ ಕಾರ್ಯಕ್ರಮತ್ತು ಕೂಡಿಯಾಡಿ ತಿಂಜ ಕನಪಟ್ಟ ಬಿಂದುವ ಇನ್ನ ಮೀದ ಸಲಹೆ ಸೂಚನೆಯನ್ನು ಕೊಡುತ್ತದೆ ಜಿಲ್ಲೆಯಲ್ಲಿ ಇಕ್ಕ ಮಳೆಗಾಲ ಶುರುವ ಅಪ್ಪಾನಗುಂಡು ರೈತಂಕು ವ್ಯವಸಾಯ ಮಾಡುವಕ್ಕೂ ಮುಪ್ಪಡೆ ತಯಾರಿ ಪಿಂಜ ಬೊಳೆಕ್ಕೆ ಬೋಂಡಿಯಾನ ರಸಗೊಬ್ಬರತ್ರ ಬಳಕೆ ಪೂರೈಕೆರ ಮೀದ ಕೃಷಿ ಇಲಾಖೆ ತೋಟಗಾರಿಕೆ ಇಲಾಖೆ ಪಿಂಜ ಕಾಫಿ ಮಂಡಳಿರ ಅಧಿಕಾರಿಯಡೆ ಕೂಡ ಇದೇ 16 ಪೊಲಕ 10:30 ರೇಡಿಯೋ ತಕ್ಕು ಬಾಕು ಕಾರ್ಯಕ್ರಮ ನಡಪಾಂದು ಜಂಟಿ ಕೃಷಿ ನಿರ್ದೇಶಕಗಳನ್ನು ಶಬನಾ ಎಂ ಶೇಖ್ ಅರಿಚಿಟ್ಟಿತು ಮಡಿಕೇರಿ ಉಪವಿಭಾಗ ವ್ಯಾಪ್ತಿರ ಕರೆಂಟ್ ಗ್ರಾಹಕಂಗಡ ತೊಂದರೆ ತಾಪತ್ರೆಯನ್ನು ಪರಿಹಾರ ಮಾಡೋಕೊಳ್ಳಾಂಗು ನಾಳೆ ಮಧ್ಯಾಹ್ನ 3:00-4:00 ತನೇ ಮಡಿಕೇರಿರ ಉಪವಿಭಾಗ ಕಚೇರಿರ ಪರಂಬಲು ಕೊಡಗು ಪಿಂಜ ಚಾಮರಾಜನಗರ ವೃತ್ತತ್ರ ಅಧೀಕ್ಷಕ ಇಂಜಿನಿಯರ್ ರೇಂಗಡ ಕೊರವು ಕಾರ್ಯಕ್ರಮ ಸಭೆ ನಡಪ ಮಡಿಕೇರಿ ಉಪವಿಭಾಗ ವ್ಯಾಪ್ತಿರ ಸಾರ್ವಜನಿಕ ಕರೆಂಟ್ ಸಂಬಂಧಪಟ್ಟ ತೊಂದರೆ ಪುಕಾರು ಉಂಟೆಂಗಿ ಸಭೆಯಲ್ಲಿ ಚರ್ಚೆ ಮಾಡಿದ್ದು ಪರಿಹಾರ ಮಾಡುವ ಕ್ರಮ ಇಡ್ತಾವ ಸಾರ್ವಜನಿಕ ಈ ಸಭೆಗೆ ಹಾಜರಾಲೊಂದು ಮಡಿಕೇರಿರ ಸೆಸ್ಕ್ ಕಾರ್ಯನಿರ್ವಾಹಕ ಇಂಜಿನಿಯರ್ ಕೇಟಂಡಿತು ಕೊಡಗು ಜಿಲ್ಲಾಧಿಕಾರಿ ರೇಂಗಡ ನಿರ್ದೇಶನ ಪೋಲೆ ಕುಶಾಲನಗರ ತಾಲೂಕು ತಹಶೀಲ್ದಾರ್ ರೇಂಗಡ ಕೊರವು ಕಾರ್ಯಕ್ರಮ ಇದೇ 14 ಪೊಲಕ 10:30 ಮಧ್ಯಾಹ್ನ 3:00 ತನೆ 7ನೇ ಹೊಸಕೋಟೆ ಗ್ರಾಮ ಪಂಚಾಯತಿಲು ಪೌತಿ ಖಾತೆ ಆಂದೋಲನ ಏರ್ಪಾಡು ಮಾಡಿತು ಸಾರ್ವಜನಿಕ ಆರ್ಟಿಸಿ ವಂಶವೃಕ್ಷ ಮರಣ ದೃಢೀಕರಣ ಪತ್ರ ಕೂಡನಿಕೆ ತಂಗಡ ಒತ್ತ ದಾಖಲೆಯೊಡೆ ಹಾಜರಾಯಿತು ಇಂದ ಉಪಯೋಗ ಪಡೆದವನ್ನಕ್ಕೆ ಉಪತಹಶೀಲ್ದಾರ್ ಶಿವಪ್ಪ ಕಟ್ಟಂಡಿತು ಕೊಡಗು ಕೇಂದ್ರೀಯ ವಿದ್ಯಾಲಯತ್ರ ಆದನಲ್ಲಿ ವರ್ಚುವಲ್ ಮೋಡ್ಲು ಸಾಕ್ಷರತೆ ಪಿಂಜ ಸಂಖ್ಯಾಶಾಸ್ತ್ರತ್ರ ಮೀದ ನಾಳೆ ಮಧ್ಯಾಹ್ನ 3:00 ಕೇಂದ್ರೀಯ ವಿದ್ಯಾಲಯತ್ರ ಜಿಲ್ಲಾ ಮಟ್ಟದ ಕಾರ್ಯಾಗಾರ ನಡಪ ಸೋಮರಪೇಟೆ ತಾಲೂಕರ ಬೇಳೂರು ಸರ್ಕಾರಿ ಮಿಡ್ಲ್ ಸ್ಕೂಲು ಪಿಂಜ ಅರಣ್ಯ ಇಲಾಖೆ ಆದನಲ್ಲಿ ಸ್ಕೂಲ್ರ ಪಕ್ಕತ್ತುಳ್ಳ ಕಾಡಲು ಗಿಡತ್ರ ಕುರುನ ಮಕ್ಕ ಬಿತ್ತುಚಿ ಕಾರ್ಯಕ್ರಮಕ್ಕೆ ಸ್ಕೂಲ್ರ ಮುಖ್ಯ ಉಪಾಧ್ರಿ ಮೊಳಿ ಇಟ್ಟಿತು ತಕ್ಪರ್ಂದತ್ತು ಕಾಡ್ರ ರಕ್ಷಣೆ ಎಲ್ಲಾಡ ಜವಾಬ್ದಾರಿ ಆಯ್ತುಂಡು ಪ್ರಕೃತಿ ಉಳಿಂಜತೆಂಗಿ ಮಾತ್ರ ಪ್ರಾಣಿ ಪಕ್ಷಿಯ ಉಳಿಯುವ ಮಕ್ಕಕ್ಕೆ ಚೆರ್ಪ ತಿಂಜೆ ಪರಿಸರತ್ರ ಮೀದ ಅರಿವಿಕೆ ಇರುಂಡು ನನ್ನುಚಿ ಕಾರ್ಯಕ್ರಮತ್ತು ಅರಣ್ಯಾಧಿಕಾರಿ ಕೂಡನಿಕೆ ಮುಖ್ಯಪಟ್ಟವು ಹಾಜರಿಂಜತ್ತು ನಗರೋತ್ಥಾನ ಯೋಜನೆ ನಡೆಯಲು ಸುಮಾರು 3.69 ಕೋಟಿ ರೂಪಾಯಿ ಅನುದಾನತ್ತು ವಿರಾಜಪೇಟೆರ ಡಿಸಿಲ್ವ ನಗರ ವಿದ್ಯಾನಗರ ಪಿಂಜ ಸುಭಾಷ್ ನಗರತ್ತು ಮಾಡಿತುಳ ಕಾಂಕ್ರೀಟ್ ರೋಡ್ನ ಶಾಸಕಗಳನ್ನು ಅಜ್ಜಿಕುಟ್ಟಿರ ಪೊನ್ನಣ ಪಿಂಜ ರಾಜ್ಯ ವಿಧಾನ ಪರಿಷತ್ ಸದಸ್ಯ ಮಂಡೇಪಂಡ ಸುಜಾ ಕುಶಾಲಪ್ಪ ಉದ್ಘಾಟನೆ ಮಾಡಿಚಿ ಈ ಸಂದರ್ಭ ತಕ್ಪರಂದ ಶಾಸಕಂಗ ವಿರಾಜಪೇಟೆ ದಿನತಿಂಜೆ ದಿನಕ್ಕೆ ಅಭಿವೃದ್ಧಿ ಆಯನುಂಡು ನಗರತ್ತು ರೋಡ್ ಕುಡಿಪ ನೀರು ಸ್ಟ್ರೀಟ್ ಲೈಟ್ ಇನ್ನೇ 10 ಪಲತ್ರತ್ರ ಸಮಸ್ಯೆ ಎಂಜಿತು ಆನ ನಿವಾರಣೆ ಮಾಡುವಕ್ಕೆ ನೈಪ ಅಭಿವೃದ್ಧಿ ಕಾರ್ಯಕ್ಕೆ ಜನರ ಸಹಕಾರ ತರೊಂಡು ನಣುಚಿ ವಿಧಾನ ಪರಿಷತ್ ಸದಸ್ಯ ಸುಧಾ ಕುಶಾಲಪ್ಪ ತಕ್ ಬಂದಿತ್ತು ಜನ ಸುಮಾರು ತೊಂದರೆಯನ್ನು ಎದುರುಚಿಟ್ಟನುಂಡು ಎಲ್ಲಾ ಸೌಕರ್ಯತ್ನ ಜನಕ್ಕೆ ಕೊಡುಪದು ಸರ್ಕಾರದ ಕೆಲಸ ಮಿನ್ಯಕ್ಕೆ ಶಾಸಕಂಗಡ ಕೂಡ ಚರ್ಚೆ ನಡೆಸಿತು ಅನುದಾನಕ್ಕೆ ಪ್ರಯತ್ನ ಪಡುವಿ ಎಂದು ಭರವಸೆ ಕೊಡುತ್ತದೆ ಅಂಚೆ ಅದಾಲತ್ ಸಭೆ ಇದೇ 30 ಪೊಲಕ 11:30 ಸಿದ್ದಾಪುರ ರೋಡ್ಲುಳ್ಳ ಅಶೋಕಪುರ ಹತ್ರ ಕೊಡಗು ಅಂಚೆ ವಿಭಾಗೀಯ ಕಚೇರಿಯಲ್ಲಿ ನಡಪ ಸಭೆಯಲ್ಲಿ ಕೊಡಗು ಅಂಚೆ ವಿಭಾಗತ್ರ ಸೇವೆಗೆ ಸಂಬಂಧಪಟ್ಟು ಎಲ್ಲಾ ತರತ್ರ ಪುಕಾರ ನಡೆತನ ಚರ್ಚೆ ನಡೆತುವ ಸಾರ್ವಜನಿಕ ಪೋಸ್ಟ್ಗೆ ಸಂಬಂಧಪಟ್ಟ ಎಂತೆಂಗ್ ಪುಕಾರ್ ಉಂಡೆಂಗೆ ಅಂಚೆ ಅದಾಲತ್ ಅಳದಿತ್ತು ಮಡಿಕೇರಿ ಅಂಚೆ ಅಧೀಕ್ಷಕಂಗೆ ಇದೇ 28 ಉಳ್ಳ ಐಕೋಲು ಅನ್ನನೇ 30 ನಡಪ ಸಭೆಯಲ್ಲಿ ಕೂಡಿ ಆಡಲು ಒಂದು ಅಧ್ಯಕ್ಷಕಂಗ ಅರಿಚಿಡಿತು ಇಲ್ಲಿಗೆ ಬೈಟೆತ್ರ ಸುದ್ದಿ ಸಮಾಚಾರ ತಂದಿತು ಸುದ್ದಿ ಸಮಾಚಾರ ಕೇಳಿದಿರಿ ಪ್ರಾಯೋಜಕರು ಇಂಡಿಯಾಸ್ ಲೀಡಿಂಗ್ ಡೆವಲಪರ್ಸ್ ಸನ್ ಸಿಟಿ ಕೇಳಿದರೆ ಇದು ಆಕಾಶವಾಣಿ ಮಡಿಕೇರಿ ಕೇಂದ್ರ ಸಮಯ 7:34 ನಮ್ಮ ಮುಂದಿನ ಕಾರ್ಯಕ್ರಮ ಬೆಂಗಳೂರು ಕೇಂದ್ರದಿಂದ ಇನ್ನು ಕೆಲವೇ ಕ್ಷಣದಲ್ಲಿ ಮಕ್ಕಳ ಉತ್ತಮ ಕೆಲಸ ಅದು ಎಷ್ಟೇ ಸಣ್ಣದಾದರೂ ಅದನ್ನು ಗುರುತಿಸಿ ಬೆನ್ನು ತಟ್ಟಬೇಕು ತಟ್ಟು ತಟ್ಟು ಚಪ್ಪಾಳೆ ಪುಟ್ಟ ಮಗು ಹೆತ್ತವರ ಇಂತಹ ಪ್ರೋತ್ಸಾಹದಿಂದ ಮಕ್ಕಳಲ್ಲಿ ಆತ್ಮವಿಶ್ವಾಸ ಬೆಳೆಯಲು ಸಾಧ್ಯ ರಾತ್ರಿ ಬೇಗ ಮಲಗಿ ಬೆಳಗ್ಗೆ 6 ಕೇಳುವೆವು ಸಕತ್ತ ತಿಂಡಿ ಬಾರಿಸಿ ತಪ್ಪದೆ ಪಾಠವ ಓದುವೆವು ಪಾಠವ ಓದುವೆವು ನಿತ್ಯ ವಿಜ್ಞಾನ ಕೇಳಿ ಪ್ರತಿದಿನ ಮುಂಜಾನೆ 7:45 ರಾಜ್ಯವ್ಯಾಪಿ ಪ್ರಸಾರದಲ್ಲಿ, 8:55 ಎಫ್ಎಂ ರೇನ್ಬೋದಲ್ಲಿ ಹಾಗೂ ರಾತ್ರಿ 8 ಗಂಟೆಗೆ ವಿವಿಧ ಭಾರತಿ ಆಕಾಶವಾಣಿ ಕನ್ನಡ ವಾಹಿನಿಯಲ್ಲಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸೊಸೈಟಿ, ಕರ್ನಾಟಕ ಸರ್ಕಾರ. ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆ ನಾರಾಯಣಕುಮಾರ್ ರಾಯಬಾಗಿ. ಮುಖ್ಯಾಂಶಗಳು: ಬಿಪರ್ಜಾಯ್ ಚಂಡಮಾರುತ ಹಿನ್ನೆಲೆ ಮುನ್ನೆಚ್ಚರಿಕೆ ವಹಿಸುವಂತೆ ರಾಜ್ಯಗಳಿಗೆ ಪ್ರಧಾನಿ ಸೂಚನೆ. ಕೇಂದ್ರದಿಂದ ಜಿಎಸ್ಟಿ ಪರಿಹಾರ ಮೊತ್ತ, ಕರ್ನಾಟಕಕ್ಕೆ 4,214 ಕೋಟಿ ರೂಪಾಯಿ ಬಿಡುಗಡೆ.